ಅನುಮೋದನೆ. ಗ್ರಾಮೀಣ ಪ್ರದೇಶದ ಸರ್ವಾಂಗೀಣ ಅಭಿವೃದ್ದಿಗೆ ಆದ್ಯತೆ, ವಿಕೇಂದ್ರೀಕರಣಕ್ಕೆ ಒತ್ತು, ಕೇಂದ್ರ ಸಚಿವ ಕಪಿಲ್ ಮಹೇಶ್ವರ್ ಪಾಟೀಲ್. ಬೆಳಗಾವಿಯಲ್ಲಿ ಚಳಿಗಾಲದ ವಿಧಾನಮಂಡಲ ಅಧಿವೇಶನಕ್ಕೆ ಸಿದ್ದತೆ, ಸಭಾಪತಿ ಬಸವರಾಜ ಹೊರಟ್ಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳುಗರೆ, ಈ ಸಾರಿಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವ ಕೃಷಿಕರಾಗಿರುವ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಅಮ್ಮನಘಟ್ಟದ ಎಸ್ ಶಂಕರಪ್ಪ ಅವರ ಜೊತೆಗೆ ಮಾತನಾಡುತ್ತಿದ್ದೀವಿ. ಶಂಕರಪ್ಪನವರು ಕೃಷಿಯಲ್ಲೇ ಹೇಗೆ ಸಾಗಿದ್ದಾರೆ, ಏನೇನ್ ಮಾಡಿದ್ದಾರೆ ಅನ್ನೋದನ್ನ ಈ ಕಾರ್ಯಕ್ರಮದಲ್ಲಿ ತಾವು ಆಲಿಸಿಕೊಳ್ಬಹುದು. ಶಂಕರಪ್ಪನವರೇ ನಮಸ್ಕಾರ. ನಮಸ್ತೆ ಸರ್. ತಮಗೆ ಶುಭಾಶಯಗಳು. ಈ ಒಂದು ಸಂದರ್ಭದಲ್ಲಿ ರೈತರ ಪರವಾಗಿ ತಮ್ಮನ್ನ ಅಭಿಮಾನದಿಂದ ಪ್ರೀತಿಯಿಂದ ಇನ್ನಷ್ಟು ತಾವು ಬೆಳಿಬೇಕನ್ನೋ ಒಂದು ಆಲೋಚನೆಯಿಂದ ಶುಭಾಶಯಗಳನ್ನ ಹೇಳ್ತಿದೀವಿ. ಎಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು. ನನಗೆ ಕೊಟ್ಟಿರೋ ಪ್ರಶಸ್ತಿ ವೈಯಕ್ತಿಕವಾಗಿ ಕೊಟ್ಟಂತ ಪ್ರಶಸ್ತಿ ಅಂತ ನನಗನ್ಸೋದಿಲ್ಲ. ಇಂದಿನ ಆರೋಗ್ಯ ವ್ಯವಸಾಯ ಈ ದಿಕ್ಕಿನಲ್ಲಿ ರೈತ ರಾಸಾಯನಿಕ ಕೃಷಿಯನ್ನ ಮಾಡಿ ಇವತ್ತು ಯಾವ ಸ್ಥಿತಿಗೆ ಹೋಗಿದೆ ಆರ್ಥಿಕವಾಗಿ ಆರೋಗ್ಯ ದೃಷ್ಟಿಯಿಂದ, ಅದಕ್ಕೆ ಪ್ರಬಲವಾಗಿ ಒಂದು ಬದಲಾವಣೆ ಗಾಳಿಯನ್ನು ಬೀಸ್ತಾ ಇದೆ. ಈ ಬೀಸಾ ಅಂತ ಗಾಳಿಗೆ ಒಂದು ವೇಗ ತಂದುಕೊಡ ಅಂತ ಒಂದು ಪ್ರಶಸ್ತಿ ಅಂತ ನಾನು ಭಾವಿಸಿದ್ದೀನಿ. ಒಟ್ಟು ಎಷ್ಟು ಎಕರೆ ಜಮೀನು ತೋಟ ಇದೆ? 8 ಎಕರೆ ಜಮೀನು ಇದೆ. 8 ಎಕರೆ ಜಮೀನಲ್ಲಿ ನೀರಾವರಿ ಕೆರೆ ಆಶ್ರಿತ ಆ ತರದ ಯಾವ ಸೌಲಭ್ಯ ಇಲ್ಲ. ಮಳೆ ಆಶ್ರಿತ ಜೊತೆಗೆ ಬೋರ್ವೆಲ್ ಇದೆ. 8 ಎಕರೆಯಲ್ಲಿ ಎಷ್ಟು ಬೋರ್ವೆಲ್ ಗಳನ್ನ ಕೊರೆಸಿದ್ರಿ? ಪ್ರಾರಂಭದಲ್ಲಿ ಬೋರ್ವೆಲ್ ಗಳಲ್ಲಿ ನೀರು ಚೆನ್ನಾಗಿ ಬಂದಿತ್ತು, ನಂತರದ ದಿನಗಳಲ್ಲಿ ನಿಂತಾಗ್ತಾ ಹೋಯ್ತು. ನಾವು ವ್ಯವಸಾಯಕ್ಕೆ ಬಂದಿದ್ದು 1971-72 ಆಗ ನೀರಾವರಿ ಬೋರ್ವೆಲ್ ಗಳು ಆತರದ್ ಇರ್ಲಿಲ್ಲ. ತಗ್ಗಿನ ಪ್ರದೇಶದಲ್ಲಿ ಜಾಯಿಂಟ್ ಫ್ಯಾಮಿಲಿ ಒಂದು 180 ಗಿಡ ಅಡಿಕೆ ಅಷ್ಟೇ ಇತ್ತು, ತೆಂಗು 1-60 ಗಿಡ ಇತ್ತು. ತೆಂಗಿಗೆ ಆ ಕಾಲದಲ್ಲಿ ನೀರನ್ನ ಕೊಡ್ತಾನೆ ಇರ್ಲಿಲ್ಲ, ಮಳೆ ಆಶ್ರಿತದಲ್ಲೇ ತೆಂಗಿದ್ದದ್ದು. ಅಡಿಕೆಗೆ ಮಾತ್ರ ಬೇಸಿಗೆನಲ್ಲಿ ನೀರು, ಅವಾಗ ಎಲೆಕ್ಟ್ರಿಕ್ ಇರ್ಲಿಲ್ಲ, ಕಪಿಲೆ ಒಡೆಯ ಅಂತ ಪದ್ಧತಿ ಇತ್ತು. ದನಗಳಲ್ಲಿ ದಾನಿಯಲ್ಲಿ ಹಗ್ಗಗಳನ್ನ ಕಟ್ಕೊಂಡು ಕಪಿಲೆ ಒಂದು ವ್ಯವಸ್ಥೆ ಇತ್ತು. ಅದರಲ್ಲಿ ಅಷ್ಟೇ ಆ 180 ಅಡಿಕೆ ಗಿಡಗಳಿಗೆ ನೀರನ್ನ ಕೊಡ್ತಿದ್ವಿ. ತೆಂಗಿಗೆ ನನಗೆ ಗೊತ್ತಿದ್ದಂಗೆ ಯಾರು ನೀರ್ ಕೊಡ್ತಾ ಇರ್ಲಿಲ್ಲ, ನೀರಾವರಿ ಇರ್ಲಿಲ್ಲ ಆ ಕಾಲದಲ್ಲಿ. ನೀರ್ ಕೊಟ್ಟು ಅಭ್ಯಾಸ ಮಾಡಿಸಿರ್ಲಿಲ್ಲ. ಅದು 2 ತರದಲ್ಲಿ ವ್ಯಾಖ್ಯಾನಿಸಬಹುದು. ಒಂದು, ಮಳೆಗಾಲದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇತ್ತು, ಆ ಮಳೆ ಆಗೋದ್ರಿಂದ ನಾವೇನ್ ಇವತ್ತು ಉಳುಮೆ ಬೇಡ ಅಂತ ಏನ್ ಹೇಳ್ತಿದೀವಲ್ಲ, ಅವತ್ತಿನ ಸ್ಥಿತಿಗೆ ಉಳುಮೆ ಬೇಕಿತ್ತು. ಯಾಕೆ ಅಂತ ಅಂದ್ರೆ ನಮಗೂ ಅನುಭವ ಇದ್ದಂಗೆ 6-7 ಸಾಲು ಕನಕದ ಲೆಕ್ಕೆ ಹೊಡಿತಿದ್ದು, ಟ್ರಾಕ್ಟರ್ ಕಾಲ ಅಲ್ಲ ಅದು. ಭೂಮಿಯ ಮೇಲ್ಪದರದ ಮಣ್ಣನ್ನ ಪುಡಿ ಮಾಡಿದ್ರೆ ಆ ಭೂಮಿಯ ಆಳದ ಪದರದಲ್ಲಿ ಮಣ್ಣು ಒಣಗ್ತಾ ಇರ್ಲಿಲ್ಲ, ತೇವಾಂಶ ಉಳಿಸ್ಕೊಂಡು ತೆಂಗು ಮಳೆ ಆಶ್ರಿತದಲ್ಲೇ ಚೆನ್ನಾಗಿ ಬದುಕಿತ್ತು. ಮುಂದಿನ ದಿನಗಳಲ್ಲಿ ಏನು 80ರ ದಶಕದಿಂದ ಬೋರ್ವೆಲ್ ಗಳು ಪ್ರಾರಂಭ ಆಯ್ತು, ಆ ಬೋರ್ವೆಲ್ ಗಳ ನೀರನ್ನ ಎತ್ತೋದನ್ನ ಜಾಸ್ತಿ ಮಾಡಿದ್ವಿ. ಒಂದ್ ಕಡೆನಲ್ಲಿ ಅಂತರ್ಜಲ ಆಳಕ್ಕೆ ಹೋಗೋದ್ ಪ್ರಾರಂಭ ಆಯ್ತು. ನಮ್ಮ ಅನುಭವದಲ್ಲಿ 1975 ಕಣಗುಂಡಿ ಏನ್ ಮಾಡ್ತೀವಿ, ಕಣಗಳ ಪಕ್ಕದಲ್ಲಿ ಬಗ್ಡ ಮಾಡೋದಕ್ಕೆ ಕಣ ಸಾರಿಸೋದಕ್ಕೆ ಅಂತ ಗುಂಡಿಗಳನ್ನು ತೆಗೆದಾಗ 3-4-5 ಅಡಿನಲ್ಲಿ ನೀರ್ ಬರ ಅಂತ ವ್ಯವಸ್ಥೆ ಇತ್ತು. ಅಂದ್ರೆ ಅಂತರ್ಜಲ ಮೇಲ್ಮಟ್ಟದಲ್ಲಿತ್ತು. ನಮ್ಮ ಏರಿಯಾದಲ್ಲಿ ಎಲ್ಲೇ ಬೋರ್ವೆಲ್ ಕೊರೆದ್ರು ಕೂಡ 150-200 ಅಡಿಗೆ ಸಾಕಷ್ಟು ಪ್ರಮಾಣದ ನೀರ್ ಸಿಗ್ತಾ ಇತ್ತು. ನಂತರದ ದಿನಗಳಲ್ಲಿ ನೀರಿನ ಬಳಕೆ ಜಾಸ್ತಿ ಆದಂಗೆ ಬೋರ್ವೆಲ್ ಗಳಲ್ಲಿ ನೀರು ಆಳಕ್ಕೆ ಹೋದಂಗೆ ನಾವು ಹೊರಗಡೆಯಿಂದ ತೆಂಗಿ ನೀರ್ ಕೊಡಕ್ಕೂ ಪ್ರಾರಂಭ ಮಾಡಿದ್ವಿ, ಅಂತರ್ಜಲ ಕೆಡಕೋದು. ಎರಡೂ ಕಾರಣದಿಂದ ನೀರಾವರಿ ಅವಶ್ಯಕತೆ ನಾವೇ ಸೃಷ್ಟಿಸಿಕೊಂಡ್ವೇನೋ ಅನ್ಸುತ್ತೆ. ಹೌದು. ಅಂದ್ರೆ ತಾವು ಹೇಳಿದಂಗೆ ನೀರಿನ ಪರಿಸ್ಥಿತಿ ಕೆಳಗಡೆ ಹೋದಂಗಲ್ಲ ಅನಿವಾರ್ಯವಾಗಿ ಈಗ ಮರಗಳಿಗೆ ನೀರು ಕೊಡುವ ಸಂದರ್ಭ ಬಂದಿದೆ. ಒಟ್ಟು ಈಗ ಎಷ್ಟು ಕೊಳವೆ ಬಾವಿಗಳಿದಾವೆ ತಮ್ಮ ಜಮೀನಿನಲ್ಲಿ? ಈಗ 3 ಕೊಳವೆ ಬಾವಿ ಇದೆ 8 ಎಕರೆನಲ್ಲಿ. ಸದ್ಯದಲ್ಲಿ ನಾನು 3-4 ವರ್ಷಗಳಿಂದ 2 ಮಾತ್ರ ಬಳಸ್ತಾ ಇದ್ದೀನಿ. ಪಕ್ಕದಲ್ಲಿ ನಮ್ಮ ಮಳೆಯಾರ ತೋಟ ಇದೆ, ಅವರಿಗೆ ನೀರಿನ ಸಾಕಷ್ಟು ಇಲ್ಲದೆ ಇರೋದ್ರಿಂದ 1 ಬೋರ್ವೆಲ್ ಅನ್ನು ಅವ್ರು ಬಳಸ್ಕೊಂತ ಇದ್ದಾರೆ. ಪ್ರಸ್ತುತ ಪರಿಸ್ಥಿತಿಯನ್ನ ನೋಡ್ಕೊಂಡ್ರೆ ಎಷ್ಟೋ ಜನ ಹೇಳ್ತಾರೆ ಮಳೆ ನೀರಿನ ಸಂರಕ್ಷಣೆ ಮಾಡ್ಕೋಬೇಕು, ಮಳೆ ನೀರು ಇಂಗ್ಬೇಕು, ಅಂತರ್ಜಲ ಸೇರ್ಬೇಕಂತ ಅನ್ಕೊಂಡು ಎಷ್ಟೋ ಕಡೆಗೆ ಸರ್ಕಾರದ ವತಿಯಿಂದನು ಮಾಡಲಾಗಿದೆ. ನೀವು ಆ ನಿಟ್ಟಿನಲ್ಲಿ ಹೇಗೆ ಸಾಗಿದಿರಿ? ಹೌದು, ಸರ್ಕಾರಗಳು ಹೇಳುವುದು ಸರಿ, ಅಧಿಕಾರಿಗಳು ಹೇಳುವುದು ಸರಿ. ಏನಂದ್ರೆ ಪ್ರಕೃತಿಯಲ್ಲಿ ಬರಂತ ಮಳೆಯ ಪ್ರತಿ ಹನಿ ನೀರನ್ನು ನಾವು ಭೂಮಿ ಇಂಗಿಸಬೇಕು ಅಂತ ಹೇಳಿ ಒಂದಷ್ಟು ಯೋಜನೆಗಳನ್ನ ಸರ್ಕಾರಗಳು ಕೈಗೊಳ್ತವೆ, ರೈತರು ಕೂಡ ಕೈಗೊಳ್ತಾರೆ. ಅದನ್ನ ತಪ್ಪು ಅಂತ ನಾನು ವ್ಯಾಖ್ಯಾನ ಮಾಡಲ್ಲ. ಆದ್ರೆ ಈಗ ನಾನು ಮಾಡುವಂತದ್ದು ಏನಂತ ಅಂದ್ರೆ, ಭೂಮಿ ಮೇಲಿನ ಮರಗಿಡಗಳ ಸಂಖ್ಯೆ ಜಾಸ್ತಿ ಆದ್ರೆ ನೀರು ಇಂಗುವಿಕೆ ಅದರಲ್ಲಿ ಇನ್ನೊಂದೆರಡು ಏನ್ ಸೇರುತ್ತೆ ಅಂತ ಅಂದ್ರೆ, ನಾವು ಇತ್ತೀಚೆಗೆ ಏನ್ ಟ್ರ್ಯಾಕ್ಟರ್ಗಳಿಂದ ಉಳುಮೆ ಮಾಡ್ತಾ ಹೋಗ್ತಾ ಇದ್ದೀವಿ ರೈತರು, ಭೂಮಿಯ ಮೇಲ್ಪದರ ಮಾತ್ರ ಮಣ್ಣು ನಮ್ಗೆ ಕಂಡು ಆಳದಲ್ಲಿ ಗಟ್ಟಿ ಆಗ್ತಾ ಹೋಗ್ತಾ ಇದೆ. ನೀರಿನ ಇಂಗುವಿಕೆಯನ್ನ ನಾವೇ ಕಡಿಮೆ ಮಾಡ್ತಾ ಹೋಗ್ತಾ ಇದ್ದೀವಿ. ಈ ಬಹುವಾರ್ಷಿಕ ಗಿಡಗಳನ್ನ ನಾವು ಏನು ತೋಟಗಾರಿಕೆ ಮಾಡ್ತಿದೀವಿ ಅಲ್ಲಿ ಉಳುಮೆ ಅವಶ್ಯಕತೆ ಇಲ್ಲ ಅಂತ 30 ನಾನು ಉಳುಮೆ ಮಾಡಿಲ್ಲ. ಎರಡನೇದೇನಂತ ಅಂದ್ರೆ, ನಮ್ಮ ಅವಶ್ಯಕತೆ ಏನೈತಿ ಅಷ್ಟು ವಸ್ತುಗಳನ್ನ ಮಾತ್ರ ಎತ್ಕೊಂಡು ನಮ್ಮ ಎಲ್ಲಾ ಕೃಷಿ ಉಳಿಕೆಗಳನ್ನ ಅಲ್ಲೇ ಬಿಡೋದ್ರಿಂದ ಅದು ಮುಚ್ಚಿಗೆ ಆಗುವಾಗುತ್ತೆ, ಗೊಬ್ಬರವಾಗೂ ಮಾರ್ಪಾಟು ಆಗ್ತಾ ಹೋಗುತ್ತೆ. ಹಾಗಾಗಿ ನೀರಿಂಗಿಸುವಂತಹದ್ದು ನಾವು ಉಳುಮೆ ಮಾಡುವಂತ ಜಾಯಿಂಟ್ ಫ್ಯಾಮಿಲಿ ಇದ್ದಂತ ಸಂದರ್ಭಗಳಲ್ಲಿ ಪ್ರತಿ ವರ್ಷ ನಾವು ಬದುಗಳನ್ನ ಕಟ್ಟ ಅಂತ ಒಂದು ಕಾರ್ಯಕ್ರಮ ಇರ್ತಿತ್ತು. ನಾವು ಈ ಸಾವಯವ ಕೃಷಿ ಮತ್ತೆ ಜೀರೋ ಕಲ್ಟಿವೇಶನ್ ಏನ್ ಮಲ್ಚಿಂಗ್ ಜಾಸ್ತಿ ಮಾಡ್ತಾ ಹೋದ್ವಿ, ಗಿಡಗಳ ಸಾಂದ್ರತೆಯನ್ನ ಜಾಸ್ತಿ ಮಾಡ್ತಾ ಹೋದ್ವಿ, ಆ ಬದುಗಳ ಅವಶ್ಯಕತೆನೆ ಇಲ್ಲ ಅಂತ ಆಯ್ತು. ಇದು ವಿಜ್ಞಾನಿಗಳ ಪರ ಸರಿ ಅಂತ ಅನ್ನಿಸ್ದೇ ಇರ್ಬೋದು, ನಮ್ಮ ಅನುಭವದಲ್ಲಿ ಹೆಚ್ಚು ಮಲ್ಚಿಂಗ್ ನಾವು ಮೇಂಟೈನ್ ಮಾಡ್ತಾ ಹೋಗ್ತಿವಿ, ನಮ್ಮ ಕೃಷಿ ಉಳಿಕೆಗಳನ್ನ ಭೂಮಿ ಮೇಲೆ ಬಿಡ್ತಾ ಹೋಗ್ತಿವಿ, ಭೂಮಿಯಲ್ಲಿರೋ ಒಂದಷ್ಟು ಜೀವಾಣುಗಳು ಕೆಲಸ ಮಾಡಿ ಭೂಮಿಯನ್ನ ಅಗತ್ಯ ಮಾಡ್ತವೆ. ಇಲಿ ಹೆಗ್ಣಗಳಿರ್ಬೋದು, ಎರೆಹುಳುಗಳಿರ್ಬೋದು, ನಮಗೆ ಕಣ್ಣಿಗೆ ಕಾಣದ ಸಾವಿರಾರು ಜಾತಿಯ ಜೀವಾಣುಗಳಿರ್ಬೋದು, ಭೂಮಿಯನ್ನ ಏನ್ ಅಗತ್ಯ ಮಾಡ್ತಾ ಹೋಗುತ್ತೆ, ನಮ್ಗೆ ನೀರಿಂಗ್ಸ ಅಂತ ಕೆಲಸ ಪ್ರಕೃತಿಯೇ ಮಾಡ್ಕಂತ ಹೋಗುತ್ತೆ. ನಾವು ಹಣ ಖರ್ಚು ಮಾಡಿ ಮಾಡುವಂತ ಅವಶ್ಯಕತೆ ಕಡಿಮೆ. ಸರ್ಕಾರ ಮಾಡುವಂತದ್ದು ಬಯಲ್ ಪ್ರದೇಶದಲ್ಲಿ ಹೆಚ್ಚು ನೀರು ಹರಿದೋಗಂತದ್ದು ಆ ಪ್ರದೇಶದಲ್ಲಿ ಬೇಡ ಅಂತ ನಾನೇನು ವಿರೋಧ ಮಾಡೋದಿಲ್ಲ. ಆದ್ರೆ ನಾವೇ ಕಡಿಮೆ ಖರ್ಚಿನಲ್ಲಿ ಖರ್ಚು ಇಲ್ಲದೇನು ಕೂಡ ನೀರಿಂಗ್ಸ ಕೆಲಸವನ್ನ ಅನುಕೂಲಕರವಾಗಿ ಅಂದ್ರೆ ಪ್ರಕೃತಿಗೆ ಸಹಕಾರಿಯಾಗಿ ಮಾಡಿದ್ರೆ ತುಂಬಾ ಅನುಕೂಲ, ಶ್ರಮವಿಲ್ಲದೆ ಆಗುತ್ತೆ. ತಮ್ಮ 8 ತೋಟದಲ್ಲಿ ಜಮೀನಿನಲ್ಲಿ ಬದುಗಳನ್ನು ಹಾಕೊಂಡಿದ್ದೀರಾ ಅಥವಾ ಹಾಗೆ ಸಮತಟ್ಟಾದ ಜಾಗ ಇಟ್ಕೊಂಡು ಈ ಸಸ್ಯ ತ್ಯಾಜ್ಯವನ್ನ ಉಳಿಕೆಗಳನ್ನ ಅಲ್ಲೇ ಬಿಟ್ಟು ಹಿಂಗ್ಸೋ ತರ ಮಾಡಿದಿರ ಹೇಗೆ? ನಮ್ದು ಜಮೀನು ಸಮ ಅಲ್ಲದೆ ಇದ್ರು ತುಂಬಾ ಬಿಜಾರಿರೋ ಪ್ರದೇಶ ಅಲ್ಲ. ಉಳುಮೆ ಮಾಡ್ತಿದ್ದಂತ ಕಾಲದಲ್ಲಿ ಸಾವಯವ ಕೃಷಿಗೆ ಬರದಂತ ಕಾಲದಲ್ಲಿ ಬದುಗಳನ್ನ ಕಟ್ತಿದ್ವಿ, ಈಗ ಯಾವುದೇ ಬದುಗಳನ್ನ ಕಟ್ತಿಲ್ಲ. ಈ 30 ಭೂಮಿ ಮೇಲೆ ನೀರು ಹರಿದಿಲ್ಲ, ಅದೇ ಬರೆಯೋದು 25-30 ಏನ್ ಮಡಿಗಳಿದ್ವು ಅಲ್ಲಿಗೂ ಕೂಡ ನೀರು ಹರಿಯಲ್ಲ. ಈ 30 ನಮ್ದು 8 ಜಮೀನಿಂದ 1 ನೀರು ಕೂಡ ಹೊರಗೋಗಿಲ್ಲ. ಓಹೋ, ಇದಕ್ಕೆಲ್ಲ ಸಸ್ಯ ತ್ಯಾಜ್ಯವೇ ಕಾರಣ. ಹೌದು, ಎರಡು ಕಾರಣ. ಒಂದು, ಮಳೆಯ ರಭಸ ಮರಗಳ ಮೇಲೆ ಬಿದ್ದು ಹನಿ ಹನಿಯಾಗಿ ಏನ್ ತೊಟ್ಟಿಕ್ಕತ್ತೆ ಭೂಮಿಯನ್ನ ಗಟ್ಟಿಗೊಳಿಸುವುದನ್ನ ತಪ್ಪಿಸುತ್ತೆ. ಎರಡನೇದು, ಭೂಮಿಯನ್ನ ಹಗುರ ಮಾಡಿ ಮೃದು ಮಾಡಿ ಹ್ಯೂಮಸ್ ಏನಂತ ಏನ್ ಹೇಳ್ತಾರೆ ಅದು ಕರೆಕ್ಟ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅನುಭವ. ಒಳ್ಳೆ ಮಾತು, ಒಳ್ಳೆ ಮಾತು. ನಿಮ್ಮ ಜಮೀನಿನಲ್ಲಿ ಯಾವ್ಯಾವ ಮುಖ್ಯವಾದ ಬೆಳೆಗಳಿದಾವ ಅಂತ ಹೇಳ್ಬೋದಾ? ಒಂದು ಭೂಮಿನಲ್ಲಿ ಒಂದು ಬೆಳೆ ಅದು ನಮ್ಮಲ್ಲಿಲ್ಲ, ಅದು ಇರಬಾರದು ಅನ್ನೋದು ಕೂಡ ನನ್ನ ಆಸೆ ಅಭಿರುಚಿ. ಯಾಕೆ ಅಂತ ಅಂದ್ರೆ, ಯಾವುದೇ ಭೂಮಿನಲ್ಲಿ ಒಂದು ಬೆಳೆಯನ್ನ ನಾವು ಬೆಳೆಯೋದಾದ್ರೆ ಒಂದೇ ರೀತಿಯ ಪೋಷಕಾಂಶಗಳನ್ನ ಆ ಸಸ್ಯ ಬಯಸೋದ್ರಿಂದ ಬೇರೆ ಬೇರೆ ಪೋಷಕಾಂಶಗಳ ಅವಶ್ಯಕತೆಯಿಂದಾಗಿ ಒಂದಷ್ಟು ರೋಗಗಳು ಮತ್ತು ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತೆ. ಯಾವಾಗ ಬೆಳೆಗಳು ಬರಲ್ಲ ಅಂತ ಅಂದಾಗ ನಾವು ವಿಚಲಿತರಾಗಿ ಬೇರೆ ಬೇರೆ ಗೊಬ್ಬರಗಳ ಅಥವಾ ಒಳಸುರಿಗಳ ಅನುಸರಿಸೋದು ಅನಿವಾರ್ಯತೆ ಬಂದ್ಬಿಡುತ್ತೆ. ಒಂದು ಸಣ್ಣ ಉದಾಹರಣೆ ಅಂತ ಅಂದ್ರೆ, ನಮ್ಮ ಭಾಗದಲ್ಲಿ 1 ಹೊಲ ಇರೋ ಅಂತ ಒಬ್ಬ ರೈತ ತನ್ನ ಮನೆಗೆ ಏನ್ ಅವಶ್ಯಕತೆ ಇದೆ ಹೆಚ್ಚಿನ ಭಾಗವನ್ನ ಆ 1 ಬೆಳೀತಿದ್ದ, ಅಂದ್ರೆ ಮಿಶ್ರ ಕೃಷಿ. ಆ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡ್ತಾ ಬೇರೆ ಬೇರೆ ಜಾತಿಗಳ ಗಿಡಗಳನ್ನ ಸೇರಿಸ್ತಾ ಹೋಗಿ ಪ್ರಕೃತಿಯಲ್ಲಿ ಹುಟ್ಟಿ ಬೆಳೆಯ ಅಂತ ಗಿಡಗಳನ್ನ ಬಿಡ್ತಾ ಹೋದಾಗ ಟೋಟಲಿ ಬೇರೆ ಬೇರೆ ಜಾತಿ ಸಸ್ಯಗಳು ಸೇರಿದಾಗ ಪೋಷಕಾಂಶಗಳ ಕೊರತೆ ಆಗಲ್ಲ, ಪ್ರಕೃತಿನಲ್ಲಿ ತಾನಾಗಿ ಎಲ್ಲ ಪೋಷಕಾಂಶಗಳನ್ನ ಒದಗಿಸ್ಕೊಳ್ಳೋಕೆ ಪ್ರಕೃತಿ ಪ್ರಯತ್ನ ಮಾಡುತ್ತೆ ಅನ್ನೋದು ನಮ್ಮ ಅನುಭವ. ಹೀಗಾಗಿ ಏನೇನು ಬೆಳೆಗಳನ್ನ ಸಂಯೋಜನೆ ಮಾಡ್ಕೊಂಡಿದ್ದೀರಿ ತಾವು? ನಮ್ಮಲ್ಲಿ ತೆಂಗಿದೆ, ಅಡಿಕೆ ಇದೆ, ಬಾಳೆ ಇದೆ, ಮೆಣಸಿದೆ. ಆರ್ಥಿಕವಾಗಿ ಹಣ ಕೊಡ ಅಂತ ಸೀಬೆ ಇರ್ಬೋದು, ಸಪೋಟ ಇರ್ಬೋದು, ಮಾವು ಇರ್ಬೋದು, ಹಲಸಿರ್ಬೋದು, ಬಟರ್ಫ್ರೂಟ್ ಇರ್ಬೋದು, ಬೇಲ ಇರ್ಬೋದು, ಬಹಳಷ್ಟು ಜಾತಿಯ ಹಣ್ಣಿನ ಗಿಡಗಳು ನಮ್ಮ ಜಮೀನಿನಲ್ಲಿ ಉಳಿದಂತವು ಅವೇ ಹುಟ್ಟಿ ಬೆಳೆಯ ಅಂತದ್ದು. ಒಂದು ನನ್ನ ಕಾನ್ಸೆಪ್ಟ್ ಏನಂತ ಅಂದ್ರೆ, ಈ ನಾವು ಹಾಕಂತ ಗಿಡಗಳು ಏನಿದೆ ಅದು ತಾಯಿ ಬೇರನ್ನ ಬೆಳೆಸ್ಕೊಳ್ಳಲ್ಲ. ಏಕದಳ ಸಸ್ಯಗಳಲ್ಲಿ ತಾಯಿ ಬೇರು ಇರಲ್ಲ, ದ್ವಿದಳ ಸಸ್ಯಗಳಲ್ಲಿ ಬೀಜದಿಂದ ಏನು ವೃಕ್ಷ ಆಗುತ್ತೆ ಆ ಗಿಡಗಳಲ್ಲಿ ತಾಯಿ ಬೇರೆ ಸೃಷ್ಟಿ ಪ್ರಕೃತಿ ಕೊಟ್ಟಿದೆ. ನಾವು ಹಾಕಂತ ಗಿಡಗಳಲ್ಲಿ ತಾಯಿ ಬೇರೆ ಸೃಷ್ಟಿ ಆಗಲ್ಲ. ಈ ಬರಗಾಲದಲ್ಲಿ ಬದುಕಂತ ಶಕ್ತಿ ನಾವು ಹಾಕಂತ ಗಿಡಗಳಿಗೆ ಕಡಿಮೆ ಇರುತ್ತೆ. ಅಂದ್ರೆ ಗಿಡ ಹಾಕೋದಕ್ಕೆ ವಿರೋಧಿ ಅಂತ ಅಲ್ಲ, ನಾವೊಂದಷ್ಟು ಜಾತಿ ಗಿಡಗಳನ್ನ ಸೇರಿಸಿದ್ರೆ ಅದು ಬೀಜವನ್ನ ಪ್ರಸಾರ ಮಾಡಿ ಒಂದಷ್ಟು ಗಿಡಗಳನ್ನ ಬೆಳೆಸ್ಕೊಳ್ಳುತ್ತೆ. ಗಿಡಗಳನ್ನ ತಾನು ಏನು ಪ್ರಕೃತಿ ಬೆಳೆಸ್ಕೊಳತ್ತೆ ಅದನ್ನ ಒಂದಷ್ಟು ಬಿಡಬೇಕು ಅನ್ನೋದು ನನ್ನ ಅಭಿಪ್ರಾಯ, ಮತ್ತೆ ನಾನು ಅದನ್ನ ರೂಢಿಸ್ಕೊತಾ ಇದ್ದೀನಿ. ಹೌದು, ಪ್ರಕೃತಿಯ ವಿಕೋಪಗಳಿಗೂ ತಡೆಯಾಗಿ ಬದುಕುವಂತ ಶಕ್ತಿ ಆ ಗಿಡಕ್ಕೆ ಬರುತ್ತೆ. ಹೌದು. ವಾಣಿಜ್ಯ ಬೆಳೆಗಳಂದ್ರೆ ತೆಂಗು, ಅಡಿಕೆ, ಬಾಳೆ. ಅಡಿಕೆ ಯಾವ ತಳಿ, ಬಾಳೆ ಯಾವ ತಳಿ, ತೆಂಗು ಯಾವ ತಳಿ? ಸರ್, ನಾವು ಯಾವುದೇ ಹೈಬ್ರಿಡ್ ತಳಿಗೆ ಹೋಗಿಲ್ಲ ಇದುವರೆಗೂ. ಅಡಿಕೆನೂ ಲೋಕಲ್ಲೇ ಇದೆ, ತೆಂಗು ಲೋಕಲ್ಲೇ, ತಿಪ್ಪೂರು ತಾಳೆ ಏನಿದೆ ಲೋಕಲ್ಲೇ ಇದೆ. ಬಾಳೆ ಕೂಡ ನಮ್ಮಲ್ಲಿ ಬಿಳಿ ಪುಟ್ಟು ಬಾಳೆ ಹೇಳ್ತೀವಿ, ಕೆಲವು ಭಾಗದಲ್ಲಿ ಏಲಕ್ಕಿ ಬಾಳೆ ಹೇಳ್ತಾರೆ. ನಾವು ಲೋಕಲ್ ತಳಿ ಬಿಟ್ಟು ಬೇರೆ ಯಾವುದೇ ತಳಿಗೆ ಹೋಗಿಲ್ಲ. ಕಾರಣ ಒಂದೇನಂತ ಅಂದ್ರೆ, ಬಹಳಷ್ಟು ಹೈಬ್ರಿಡ್ ಬೆಳೆಗಳನ್ನ ನಾವು ಬೆಳೆಯಕ್ ಹೋದ್ರೆ ರಾಸಾಯನಿಕಗಳ ಬೇಕು, ಹೆಚ್ಚು ಪೋಷಕಾಂಶಗಳ ಅಗತ್ಯ ಇದೆ, ಪ್ರಕೃತಿನಲ್ಲಿ ಹೊಂದ್ಕೊಂಡ್ ಬಿಡುವಲ್ಲ. ಹಾಗಾಗಿ ನಮ್ಮಲ್ಲಿ ಸಾವಿರಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ಏನು ಬೆಳಕ ಬಂದಿದೆ ಆ ಸಸ್ಯಗಳು, ಅದು ಆಯಾ ಪ್ರದೇಶದ ಭೂಮಿಗಳಲ್ಲಿ ಹೊಂದ್ಕೊಂಬಿಡುವಂತ ಗುಣ ಆ ಪ್ರಕೃತಿನಲ್ಲಿ ಅದಕ್ಕೆ ಬಂದಿರುತ್ತೆ. ನಿಜ ನಿಜ. ಹಾಗಾಗಿ ನಮ್ಮಿಂದ ಅದು ಹೆಚ್ಚು ಅಪೇಕ್ಷೆ ಪಡಲ್ಲ, ನಾವು ಸ್ವಲ್ಪ ಮಟ್ಟಿಗೆ ಅದಕ್ಕೆ ಸಹಕಾರ ಕೊಟ್ಟರೆ ಸಾಕು. ಹೌದು, ವಾಣಿಜ್ಯೀಕರಣ, ವ್ಯಾಪಾರೀಕರಣ, ವ್ಯಾಪಾರ ಇವತ್ತು ಏನು ಕೃಷಿಗೂ ಬರ್ತಾ ಇದೆ, ಬಂದಿದೆ ಮಾನಸಿಕತೆಯಲ್ಲಿ ಕೃಷಿ ಕೂಡ ವ್ಯಾಪಾರೀಕರಣ ಆಗಿದೆ. ಏನು ಖರ್ಚು ಮಾಡಿದೀವಿ, ಏನ್ ಉತ್ಪಾದನೆ ಮಾಡಿದೀವಿ, ಏನ್ ಬಂತು, ಲಾಭ ಎಷ್ಟಾಯ್ತು, ನಷ್ಟ ಎಷ್ಟಾಯ್ತು, ಈ ದಿಕ್ಕಿನಲ್ಲಿ ಇರೋದ್ರಿಂದ ನಾವು ಖರ್ಚುಗಳನ್ನ ಕಡಿಮೆ ಮಾಡದೆ ಹೋದ್ರೆ ಕೃಷಿಕ ರೈತ ಲಾಭಕ್ಕೆ ಹೋಗೋದು ತುಂಬಾ ಕಷ್ಟ. ರೈತ ಉತ್ಪಾದನೆ ಮಾಡೋ ಅಂತದ್ದು ಬಹಳಷ್ಟು ಮಟ್ಟಿಗೆ ರೈತನ ಕೈಲಿದೆ, ಪ್ರಕೃತಿ ಸಹಕರಿಸಬೇಕಾಗತ್ತೆ. ಆದ್ರೆ ಉತ್ಪಾದನೆ ಹೆಚ್ಚಾದಾಗ ಮಾರುಕಟ್ಟೆಯಲ್ಲಿ ಬೆಲೆ ನಿರ್ಧಾರ ಮಾಡೋ ಅಂತ ಸಂದರ್ಭ ಸಮಯ ಇನ್ನೂ ನಮ್ಮ ದೇಶದಲ್ಲಿ ರೈತನಿಗೆ ಬಂದಿಲ್ಲ. ಯಾರೋ ಮಧ್ಯವರ್ತಿಗಳು ನಮ್ಮ ಉತ್ಪಾದನೆಗಳನ್ನ ನಮ್ಮ ಬೆಳೆಗಳಿಗೆ ಬೆಲೆ ಕಟ್ತಾರೆ. ಹೌದು, ಹಾಗಾಗಿ ಬೆಲೆ ಬಿದ್ದಿರುವಂತ ಸಂದರ್ಭದಲ್ಲಿ ನಾವು ಹೆಚ್ಚು ಉತ್ಪಾದನೆಗೋಸ್ಕರ ಹೆಚ್ಚು ಖರ್ಚು ಮಾಡಿ ಉತ್ಪಾದನೆ ಮಾಡಿದ್ರೆ ಬೆಲೆ ಬಂದಾಗ ಲಾಭ ಆಗುತ್ತೆ. ಹೌದು, ಬೆಲೆ ಬಿದ್ದೋದಾಗ ಲಾಸ್ ಆಗುತ್ತಲ್ಲ, ಏನ್ ಮಾಡೋದು? ಹಾಗಾಗಿ ಖರ್ಚುಗಳನ್ನ ಕಡಿಮೆ ಮಾಡಿದ್ರೆ ಯಾವತ್ತಿಗೂ ಲಾಭದಲ್ಲಿ ಕಡಿಮೆ ಆಗ್ಬೋದು. ಲಾಸ್ ಅನ್ನ ಪದ ಇಲ್ಲವೇ ಇಲ್ಲ, ಕೃಷಿ ನೆಮ್ಮದಿ ಕೊಡುತ್ತೆ. ಹೌದು, ಆ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ಸಾಗಿದೆ. ಹಸುಗಳನ್ನ ಎಮ್ಮೆಗಳನ್ನ ಸಾಕೊಂಡಿದ್ದೀರಾ? ಹೌದು, ಹಸುಗಳನ್ನ ಸಾಕೊಂಡಿದ್ದೀವಿ. 5-6 ವರ್ಷ ಜೀವಾಮೃತ ಮಾಡ್ತಾ ಇದ್ವಿ. ಜೀವಾಮೃತವನ್ನ ಒಂದು ಎಕರೆಗೆ ಒಂದು ಸಣ್ಣ ಸಣ್ಣ ಗುಂಡಿಗಳನ್ನ ಮಾಡಿ ಇಟ್ಟಿಗೆನಲ್ಲಿ ಮಣ್ಣಲ್ಲಿ ಕಟ್ಕೊಂಡು ಅಲ್ಲೇ ಎತ್ತಾಕುವಂತ ಒಂದಷ್ಟು ವರ್ಷಗಳ ಕಾಲ ಇತ್ತು. ನಂತರದ ದಿನಗಳಲ್ಲಿ ನಾನೊಂದು ಚೌಲ್ಟ್ರಿ ವೇಸ್ಟ್ ಅನ್ನ ತಂದು ಗೊಬ್ಬರ ಮಾಡ್ಕೊಳಕ್ಕೆ ಅಂತ ಶುರು ಮಾಡಿದೆ, ಬಯೋಡೈಜೆಸ್ಟ್ ಅನ್ನ ಮಾಡಿದೆ. ಈ ಬಯೋಡೈಜೆಸ್ಟ್ ಇಂದ ಸಾರ ನಾವು ಏನು ಜಮೀನಿಗೆ ಕಳಿಸ್ತಾ ಹೋದ್ವಿ, ಆಗ ಜೀವಾಮೃತ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಿಲ್ಲಿಸಿದೆ. 6-7 ವರ್ಷ ಅದೇ ಪ್ರಯೋಗ ಮಾಡಿದೆ, ಅದು ಸಕ್ಸಸ್ ಇಲ್ಲ ಅಂತ ಇಲ್ಲ, ಬಟ್ ಶ್ರಮದಾಯಕ. ನಮಗೆ ಪಕ್ಕದಲ್ಲಿರೋಂತ ಪಟ್ಟಣ 7-14 ಕಿಲೋಮೀಟರ್ ಆಗುತ್ತೆ, ಟ್ರಾನ್ಸ್ಪೋರ್ಟೇಶನ್ ಜಾಸ್ತಿ ಬರುತ್ತೆ. ಅದ್ರ ಜೊತೆನಲ್ಲಿ ನಾವು ಏನೇ ಪ್ರಯತ್ನ ಪಟ್ಟರೂ ಕೂಡ ಪ್ಲಾಸ್ಟಿಕ್ ಅನ್ನ ವಿಂಗಡಣೆ ಮಾಡಿಸಿದ್ರೂ ಕೂಡ ಕೆಳಮಟ್ಟಿನ ಪ್ಲಾಸ್ಟಿಕ್ ಕಪ್ಗಳು ಈ ತರದನ್ನ ನಾವು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಈಗ ಲೇಬರ್ ಅಂತ ಅಂದ್ರೆ ಹಿಂದೆ ಒಂದ್ ಗಾದೆ ಇತ್ತು, ಹಾಳು ಮಾಡಿತ್ತು ಹಾಳು ಅಂತ. ಒಬ್ಬ ರೈತ ತಾನು ಕೈಯಿಂದ ಮಾಡೋ ಅಂತ ಕೆಲ್ಸಕ್ಕೂ ಬೇರೆಯವರಿಂದ ಮಾಡಿಸ ಅಂತ ಕೆಲ್ಸಕ್ಕೂ ತುಂಬಾ ವ್ಯತ್ಯಾಸಗಳಿರುತ್ತೆ. ನನ್ನದು ಅಂತ ಮಾಡೋದಕ್ಕೂ ಕೆಲಸಕ್ಕಾಗಿ ಮಾಡ್ತೀವಿ ಅನ್ನೋದಕ್ಕೂ ಮಾನಸಿಕತೆ ಅನ್ನೋದು ಕೂಡ ವ್ಯತ್ಯಾಸ ಇರುತ್ತೆ. ಹೌದು, ಹಾಗಾಗಿ ನನ್ನ 7 ವರ್ಷಗಳ ಅನುಭವದಲ್ಲಿ ಅಂದ್ರೆ ಪೌಲ್ಟ್ರಿ ವೇಸ್ಟ್ ಏನಿದೆ ಅದರ ವೇಸ್ಟಿನ ಅನುಭವದಲ್ಲಿ ಇದು ಬೇಡ ಅಂತ ಅನಿಸ್ತು ನನಗೆ. ಪೋಷಕಾಂಶಗಳ ದೃಷ್ಟಿನಲ್ಲಿ ಲಾಭದಾಯಕ. ಹೌದು, ಆದ್ರೆ ಆ ಪ್ಲಾಸ್ಟಿಕ್ ಅನ್ನ ನೋಡಿದಾಗ ಎಲ್ಲ ಒಂದ್ಸಾರಿ ಮನಸ್ಸು ತುಂಬಾ ವಿಚಲಿತ ಆಗುತ್ತೆ. ನಾವು ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಹೇಳ್ತೀವಿ, ಪ್ರಕೃತಿ ಬಗ್ಗೆ ಮಾತಾಡ್ತೀವಿ, ಆದ್ರೆ ಪ್ಲಾಸ್ಟಿಕ್ ಅನ್ನ ನಾವೇ ತಂದು ಹಾಕಂತೀವಿ ಅಂದ್ರೆ ನೈತಿಕತೆ ಇದೆಯಾ ನಮ್ಗೆ ಅಂತ ಆತ್ಮಸಾಕ್ಷಿಯಾಗಿ ಬದುಕಬೇಕಾಗತ್ತೆ. ಹಾಗಾಗಿ ಈಗ ಒಂದು ವರ್ಷದಿಂದ ಅದನ್ನ ನಿಲ್ಸಿದೀನಿ. ಮುಂದಿನ ಯೋಜನೆ ಅಂತ ಅಂದ್ರೆ ಇತ್ತೀಚೆಗೆ ಗೋಕೃಪಾಮೃತ ನೀವು ಕೇಳಿರಬಹುದು ಅಂತ ಅನ್ಕೋತೀನಿ. ಅದನ್ನು ಒಂದ್ 4 ತಿಂಗಳಿಂದ ಬಳಕೆ ಮಾಡ್ತಿದ್ದೆ. ಈ ಮಳೆಗಾಲ ಜಾಸ್ತಿ ಮಾಡಿದ್ಮೇಲೆ ಈಗ ನಾವು ಕೈಯಿಂದ ಹಾಕಕ್ಕಾಗಲ್ಲ. ಯಾಕೆ ಅಂತ ಅಂದ್ರೆ ಅದಕ್ಕೆ ಹೆಚ್ಚು ಕೆಲಸವನ್ನ ಬಯಸುತ್ತೆ. ಈಗಿನ ಸಮಸ್ಯೆ ಲೇಬರ್ ಇಲ್ಲದ್ದು ಇಡೀ ರಾಜ್ಯಾದ್ಯಂತ ಇದೆ. ಎರಡನೇದು ಈಗಿನ ಕೂಲಿ ಏನಿದೆ ಅದು ಕೃಷಿಗೆ ಮಾರಕ ಆಗ್ತಾ ಇದೆ. ಅದನ್ನ ಸಮರ್ಥನೆ ಮಾಡ್ಕೋಬಹುದು, ಅದನ್ನ ಯಾರನ್ನು ದೂರ ಅಂತದಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿಗೆ ಖರ್ಚನ್ನು ಕಡಿಮೆ ಮಾಡೋ ದಿಕ್ಕಿನಲ್ಲಿ ಕೂಲಿ ಕಡಿಮೆ ಮಾಡಿ ಸ್ವಂತ ಕೆಲಸ ಮಾಡೋ ಅಂತದ್ದು ಅಥವಾ ಬೇರೆಯವರನ್ನ ಸಹಕಾರ ತಗೋಣ ಅಂತದ್ದು, ನಾವು ಅವ್ರದ್ ಹೋಗೋ ಅಂತದ್ದು ಅವ್ರು ನಮ್ಗೆ ಬರೋ ಅಂತದ್ದು, ಈ ತರದ್ದನ್ನ ಮಾಡ್ಕಂದಲೇ ಇದ್ರೆ, ನಮ್ಮ ವಲಸರಿಗಳನ್ನ ನಾವು ಸೃಷ್ಟಿಸ್ಕಂದಲೇ ಇದ್ರೆ ಖರ್ಚನ್ನ ಕಡಿಮೆ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ಗೊಬ್ಬರ ಇರ್ಬೋದು, ಬೀಜ ಇರ್ಬೋದು, ಬೇಸಾಯ ಇರ್ಬೋದು, ಎಲ್ಲ ಕೆಲಸಗಳ ಅವಶ್ಯಕತೆಗಳನ್ನ ಖರ್ಚುಗಳನ್ನ ಎಷ್ಟು ಸಾಧ್ಯವೋ ಅಷ್ಟು, ಅದು ಈಗೇ ಸರಿ ಅಂತ ಹೇಳಕ್ಕಾಗಲ್ಲ. ಆಯಾ ಪ್ರದೇಶದ ಪರಿಸ್ಥಿತಿಗಳು, ಮಣ್ಣು, ಹವಾಮಾನ, ಬೇರೆ ಬೇರೆ ಅವಕಾಶಗಳ ಅವಲಂಬನೆ ಮೇಲೆ ಅವಲಂಬಿಸಿರುತ್ತೆ. ಇದೇ ಸರಿ ಅಂತ ವಾದ ಮಾಡಕ್ಕಾಗಲ್ಲ. ಆಯಾ ರೈತ ಅವನ ಶಕ್ತಿ ಯುಕ್ತಿ ಆಯಾ ಪ್ರದೇಶ ಅದರ ಆಧಾರದ ಮೇಲೆ ಎಷ್ಟು ಸಾಧ್ಯನೋ ಅಷ್ಟು ಖರ್ಚನ್ನ ಕಡಿಮೆ ಮಾಡ್ಕೊಂಡ್ರೆ ಹೆಚ್ಚು ಲಾಭದಾಯಕ ಆಗುತ್ತೆ ಯಾವುದೇ ಬೆಳೆ ಆದ್ರೂ. ಹೌದು. ಎಷ್ಟು ಹಸುಗಳಿದಾವೆ? 3 ಹಸುಗಳಿದೆ ಸರ್. ಎಂತ ಹಸುಗಳವು? ಅವು ಮಲ್ನಾಡ್ ಗಿಡ್ಡ ಸರ್. ಎಮ್ಮೆಗಳನ್ನ ಸಾಕ್ತಿದ್ವಿ, ಜೊತೆಗೆ ಹಳ್ಳಿಕಾರ್ ತಳಿಗಳನ್ನ ಸಾಕ್ತಿದ್ವಿ. ನಾವು ಯಾಕೆ ಮಲ್ನಾಡ್ ಗಿಡ್ಡಕ್ ಬಂದ್ವಿ ಅನ್ನೋದಕ್ಕೆ ಉದಾಹರಣೆ ಕೊಡ್ತಿದ್ದೀನಿ. ಎಮ್ಮೆ ನೆರಳಲ್ಲಿ ಮೇಯುತ್ತೆ, ಆದ್ರೆ ಹೆಚ್ಚು ತುಳಿಯುತ್ತೆ, ಹೆಚ್ಚು ಗಾತ್ರ ಮತ್ತೆ ಭಾರ. ಇನ್ನ ನಮ್ಮ ಹಳ್ಳಿ ಕಾರ್ ಏನಿದೆ ಅದು ಬಿಸಿಲನ್ನ ಬಯಸುವಂತ, ಬಯಲು ಪ್ರದೇಶದನ್ನ ಬಯಸುವಂತ ತಳಿ ಅದು. ನೆರಳಲ್ಲಿ ಅಥವಾ ತೋಟಗಳಲ್ಲಿ ಅದನ್ನ ಮೇಯಿಸಿ ನಾವು ಸಾಕಾಣಿಕೆ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ, ಹೊಂದ್ಕೊಳ್ಳಲ್ಲ ಅದು. ಹಾಗಾಗಿ ನಾವು 30 ವರ್ಷದಿಂದ ಮಲ್ನಾಡ್ ಗಿಡ್ಡಗ್ ಹೋಗಿ ಮಲ್ನಾಡ್ ಗಿಡ್ಡ ತಳಿಯನ್ನ ಸಾಕ್ತಾ ಬಂದಿದೀವಿ. ಅದು ಮಳೆಗಾಲ ಬೇಸಿಗೆ ಕಾಲ ಎಲ್ಲ ಕಾಲದಲ್ಲೂ ಕೂಡ ನಮ್ ತೋಟದಲ್ಲೇ ಮೇಯ್ತವೆ. ಹಾಗಾಗಿ ಪಶು ಸಾಕಾಣಿಕೆ ಕಷ್ಟ ಅನ್ಸಲ್ಲ ನಮ್ಗೆ. ಅದೇ ಸಗಣಿ ತೋಟಕ್ಕೆ ಹಾಕುತ್ತೆ, ಗಂಜಾ ಹಾಕುತ್ತೆ, ಮೇಕಂಬರುತ್ತೆ, ನಾವು ತಿಪ್ಪೆ ಅಂತ ಮಾಡಿಲ್ಲ. ಅವತ್ತಿಂದ ಅವತ್ತನ್ನ ಒಂದೊಂದು ಮರಕ್ಕೆ ಹಾಕ್ಬಿಡ್ತಿದ್ರೆ ಸಗಣಿ ಮತ್ತೆ ಗಂಜಲವನ್ನ. ಸರಿನೇ. ನಮ್ಮ ರೈತರಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಸಗಣಿಯನ್ನ ಹೆಚ್ಚು ಜನ ರೈತರು ಬಳಸ್ಕೊತಾರೆ. ಗೋಮೂತ್ರವನ್ನ ಬಳಸ್ಕೊಣ ಅಂತವ್ರ ಸಂಖ್ಯೆ ತುಂಬಾ ವಿರಳ. ನಾವು ಬಹಳಷ್ಟು ಹಳ್ಳಿಗಳಲ್ಲಿ ನೋಡ್ತೀವಿ ಚರಂಡಿಗೆ ಹೋಗ್ತಾ ಇದೆ. ನನ್ನ ಪ್ರಕಾರ ಆ ಗೋಮಯಕ್ಕಿಂತ ಗೋಮೂತ್ರ ಏನಿದೆ ಅದು ಹೆಚ್ಚು ಸಸ್ಯಗಳಿಗೆ ಪರಿಣಾಮಕಾರಿ. ಎರಡನ್ನೂ ಸಮರ್ಥವಾಗಿ ಬಳಸ್ಕೊಂಡ್ರೆ ನಾವು ಸಾಕಾಣಿಕೆ ಸಾರ್ಥಕ ಆಗುತ್ತೆ. ಈ ಹಸುಗಳಿಗೆ ಪ್ರತ್ಯೇಕವಾಗಿ ಹುಲ್ಲನ್ನ ಮೇಯಿಸಿರೋದು ಅಥವಾ ಪ್ರತ್ಯೇಕ ಹುಲ್ಲನ್ನ ಬೆಳೆಸಿ ಕೊಟ್ಟಿರೋದು ಆತರ ಏನಿಲ್ವಾ, ಅಥವಾ ಸಹಜವಾಗಿ ಬೆಳೀತದವ ಹೇಗೆ? ಇಲ್ಲ, ಸ್ವಲ್ಪ ಮಟ್ಟಿಗೆ ಹುಲ್ಲನ್ನ ಬೆಳೆಸ್ಕೊಂಡಿದೀವಿ. ಅದಕ್ಕೆ ಯಾವುದೇ ಗೊಬ್ಬರಗಳನ್ನ ಕೊಡಲ್ಲ. ತುಂಬಾ ಮಳೆ ಇಟ್ಕೊಂಡಂತ ಸಂದರ್ಭಗಳಲ್ಲಿ ನಾವೇನ್ ಗೂಡ್ರ ಅಂತೀವಿ, ಸೈಕ್ಲೋನ್ ಏನ್ ಬರುತ್ತೆ, ಹೆಚ್ಚು ತೇವ ಮಳೆ ಇದ್ದಂತ ಸಂದರ್ಭಗಳಲ್ಲಿ ಆ ಹುಲ್ಲನ್ನ ಬಳಸ್ಕೊತೀವಿ. ಉಳಿದಂತೆ ನಾವೇನ್ ಮೇಯ್ಕೊಂಬರುತ್ತೆ ಅದೇ ರಾತ್ರಿ ಹೊತ್ತು ಯಾವುದೇ ಆಹಾರವನ್ನು ಕೊಡಲ್ಲ. 20-22 ವರ್ಷಗಳಿಂದ ಮಲ್ನಾಡ್ ಗಿಡ್ಡ ಆತರನೇ ಇದೆ. ಬೇರೆ ದನಗಳಿಗಿಂತ ನಮ್ಮಲ್ಲಿ ಚೆನ್ನಾಗಿದೆ, ಹೆಚ್ಚು ಶಾಂತಿ ನೆಮ್ಮದಿ ಕೊಡುತ್ತೆ. ಇನ್ನು ಬೇಸಿಗೆನಲ್ಲಿ ಅಡಿಕೆ ಎಲೆ ಸಿಗುತ್ತೆ ನಮ್ಮ ತೋಟದಲ್ಲಿ, ಅಡಿಕೆ ಎಲೆಯನ್ನೇ ನಾವು ಆಹಾರವಾಗಿ ದನಗಳಿಗೆ ಬಳಕೆ ಮಾಡ್ತೀವಿ. ಓಹೋ, ಅಡಿಕೆ ಎಲೆಯನ್ನ ತುಂಡರಿಸ್ಕೊಡ್ತೀರಾ? ಹಾಗೆ ಕೊಡ್ತೀರಾ? ಸರ್, ನಾನೊಂದು ಮಿಷನ್ ಅನ್ನ ತಂದೆ, ನಾವು ಅದರಲ್ಲಿ ವೇಸ್ಟ್ ಆಗಬೇಡ ಪೌಡರ್ ಮಾಡಿ ಕೊಡೋದು ಅಂತ. ನಮ್ಮ ದನಗಳು ಸ್ವೀಕರಿಸಲಿಲ್ಲ ಅದ. ಹಾಗಾಗಿ ಸಣ್ಣ ಸಣ್ಣದಾಗಿ ಸಿಗದು 1-2 ಇಂಚು ಅಥವಾ 1.5 ಇಂಚು ಅಗಲ ಸಿಗದ ಅಷ್ಟೇ ಅದನ್ನ ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ತಿಂತವೆ. ಮತ್ತೆ ಯಾವುದೇ ಕಾಲದಲ್ಲಿ ದನಗಳಲ್ಲಿ ಮೂಳೆ ಕೂಡ ಕಾಣಿಸಲ್ಲ, ಅಷ್ಟು ಉತ್ಕೃಷ್ಟವಾಗಿ ದನಗಳಿರ್ತವೆ. ಬೇಸಿಗೆ ಮಳೆಗಾಲ ಕೂಡ ಏನು ತುಂಬಾ ಶ್ರಮ ಪಟ್ಟು ಬೇರೆ ಬೇರೆ ಆಹಾರ ಕೊಟ್ಟು ಏನ್ ಬೆಳೆಸಬೇಕು ಅಂತ ಹೇಳ್ತಾರೆ ಅದಕ್ಕಿಂತ ನಮ್ಮಲ್ಲಿ ಚೆನ್ನಾಗಿರ್ತವೆ. ಎರಡನೇದೇನಂತ ಅಂದ್ರೆ ಯಾವುದೇ ರೋಗಗಳಿಗೆ ತುತ್ತಾಗಿಲ್ಲ ಈ 30 ವರ್ಷಗಳಲ್ಲಿ. ಕಾರಣ ಒಂದಿರ್ಬೋದು, ಯಾವುದೇ ದನಗಳ ಸಂಪರ್ಕ ಬರಲ್ಲ, ನಮ್ ತೋಟ ಬಿಟ್ಟು ಆಚೆಕ್ ಹೋಗಿ ಮೇಯಿಸಲ್ಲ. ಮತ್ತೆ ಪ್ರಕೃತಿ ಜೊತೆನಲ್ಲಿ ರಾಸಾಯನಿಕ ಇಲ್ಲದೇ ಇರೋ ಅಂತ ಆಹಾರ ತಿನ್ನೋ ಅಂತದ್ದು ಇರ್ಬೋದು. ಮೂರನೇದೇನಂತ ಅಂದ್ರೆ ಯಾವುದೇ ಸಸ್ಯ ಅಥವಾ ಜೀವಿ ಪ್ರಕೃತಿಗೆ ಹೊಂದ್ಕೊಂಡ್ರೆ ಅದು ಸುಲಭವಾಗಿ ರೋಗವಿಲ್ಲದೆ ಬರುತ್ತೆ. ನಿಮಗೆ ನಾಟಿ ಹಸಿನ ಉತ್ಕೃಷ್ಟ ಅನ್ನೋ ಕಾರಣಕ್ಕೆ ನಾಟಿ ಹಸುಗಳನ್ನೇ ಸಾಕೊಂಡು ಬರ್ತಾ ಇದ್ದೀನಿ ನಾನು. ಶಂಕರಪ್ಪನವ್ರೆ, ಸಾಮಾನ್ಯವಾಗಿ ಜನ ಮಾತಾಡೋದಿದೆ, ರಾಸಾಯನಿಕ ಗೊಬ್ಬರ ಹಾಕ್ತಾರೆ ದುಡ್ಡು ಮಾಡಕ್ಕಾಗಲ್ಲ, ಬೆಳೆ ಮಾಡಕ್ಕಾಗಲ್ಲ ಅಂತ ಅನ್ಕೊಂಡು, ನಿಮ್ಮ ಅಭಿಪ್ರಾಯ ಹೇಳಿ. ಪ್ರಕೃತಿಗೆ ಹೊಂದ್ಕೊಳಕ್ ಬಿಟ್ರೆ ನೋಡಿ, ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ನಮ್ಮ ಹಳ್ಳಿನಲ್ಲಿರ್ಬೋದು, ಪಟ್ಟಣದಲ್ಲಿರ್ಬೋದು, ಇಲ್ಲೇ ಇರ್ಬೋದು, ನಮ್ಮ ಮನೆಯ ಅಕ್ಕಪಕ್ಕ ಅಥವಾ ನಮ್ಮ ಕೊಟ್ಟಿಗೆ ಅಕ್ಕಪಕ್ಕ ಅಥವಾ ಒಂದ್ ಪಂಪ್ ಹೌಸ್ ಅದರ ಅಕ್ಕಪಕ್ಕ ತೆಂಗಿನ ಮರಗಳಿದೆ. ಅದಕ್ಕೆ ಯಾವುದೇ ನಾವು ಮಣ್ಣನ್ನು ಹಾಕಲ್ಲ, ಗೊಬ್ಬರವನ್ನು ಹಾಕಲ್ಲ. 20-30-50 ವರ್ಷ ನಮ್ ಕಣ್ಣೆದುರಿನಲ್ಲಿ ಚೆನ್ನಾಗಿ ಬೆಳೆ ಆಗ್ತಾ ಇದೆ. ಈಗ ವಿಜ್ಞಾನ ಹೇಳುತ್ತೆ, ಒಂದು ತೆಂಗಿನ ಮರಕ್ಕೆ ಇಷ್ಟು ಪೋಷಕಾಂಶಗಳು ಬೇಕು, ಸಾರಜನಕ, ರಂಜಕ, ಪೊಟ್ಯಾಶ್ ಬೇಕು ಅಂತ. ಈ ವಿಜ್ಞಾನ ಹೇಳ್ತಾ ಇರೋದೇನಂತ ಅಂದ್ರೆ, ನಮಗೆ ಗೊತ್ತಿದ್ದಂಗೆ ಹೆಚ್ಚು 75 ನಂತರ ನಮ್ಗೆ ರಾಸಾಯನಿಕ ಬಂದಿದ್ದು. ಯಾಕಂದ್ರೆ ನಾನು 72 ರಾಸಾಯನಿಕ ಬಂದಾಗ ಇಡೀ ನಮ್ಮ ಹಳ್ಳಿನಲ್ಲಿ ಒಬ್ಬರೇ ರಾಸಾಯನಿಕ ಬಳಸ್ತಿದ್ದು. ಇನ್ನೂ ವಿಶೇಷ ಅಂತ ಅಂದ್ರೆ, ಸಾಮಾನ್ಯ ಜನಗೆ ರಾಸಾಯನಿಕ ಗೊಬ್ಬರ ಸಿಗ್ತಾ ಇರ್ಲಿಲ್ಲ. ಅವತ್ತು ಪಬ್ಲಿಕ್ ಮಾರ್ಕೆಟ್ ಅಲ್ಲಿ ರಾಸಾಯನಿಕ ಗೊಬ್ಬರ ಇರಲಿಲ್ಲ. ಈ ಸಹಕಾರ ಸಂಘಗಳಲ್ಲಿ ಮಾತ್ರ ಮಾರಾಟ ಮಾಡ್ತಿದ್ರು. ಸಹಕಾರ ಸಂಘಗಳಲ್ಲಿ ಯಾರು ಲೀಡರ್ಸ್ ಇದ್ರು, ಮುಂದುವರಿದ ರೈತರಿದ್ರು, ಅವ್ರಿಗೆ ಮಾತ್ರ ರಾಸಾಯನಿಕ ಗೊಬ್ಬರಗಳು ಸಿಗ್ತಾ ಇದ್ವು. ರಾಸಾಯನಿಕ ಗೊಬ್ಬರ ಇಲ್ಲದಂತ ಸಂದರ್ಭದಲ್ಲಿ ತೆಂಗ್ ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿತ್ತಲ್ವಾ? ಅಷ್ಟು ಹಿಂದಕ್ಕೂ ಹೋಗೋದ್ ಬೇಡ. ಇವತ್ತಿಗೂ ಈಗ ಬೇಸಾಯ ಮಾಡದಲೇ ಇರ ಅಂತ, ಯಾವುದೇ ಗೊಬ್ಬರಗಳು ಕೊಡದೇ ಇರ ಅಂತ ಮರಗಳು ಇವತ್ತು ನಮ್ ಕಣ್ಣೆದ್ರಿ ಚೆನ್ನಾಗವಲ್ವಾ? ಹೌದು, ನಂಗೆ ಕೊಡಬೇಡ ಅಂತ ವಿರೋಧಿ ಅಲ್ಲ, ಆದ್ರೆ ಹೆಚ್ಚು ಖರ್ಚು ಮಾಡಿ ಹೆಚ್ಚು ಕೊಟ್ರೆ ಖರ್ಚು ಜಾಸ್ತಿ ಆಗತ್ತೆ. ಒಳ್ಳೆ ಬೆಲೆ ಬಂದ ಸಂದರ್ಭಗಳಲ್ಲಿ ನಮ್ಗೆ ಹೆಚ್ಚು ಹಣ ಉಳಿಯುತ್ತೆ. ನಿಜ, ಬೆಲೆ ಬಿದ್ದೋದಂತ ಸಂದರ್ಭಗಳಲ್ಲಿ ನಾವ್ ಏನಾಗ್ತೀವಿ? ಬೆಲೆ ನಿಯಂತ್ರಣ ಅದು ನಮ್ ಕೈಲಿ ಇದೆಯಾ? ನಾವು ಸೇಫರ್ ಸೈಡ್ ಇರ್ಬೇಕು, ಸುರಕ್ಷಿತ ಇರ್ಬೇಕು ಅಂದ್ರೆ ಖರ್ಚನ್ನ ಕಡಿಮೆ ಮಾಡ್ಬೇಕು. ಈಗ ನೋಡಿ, ನನ್ನ ಅನುಭವದಲ್ಲಿ ನಾನು ಸುಮಾರು ಒಂದು 76 ಅಂತ ಕಾಣುತ್ತೆ, ಇಲ್ಲಿ ಎಮ್ಎಚ್ಪಟ್ನ ಸೊಸೈಟಿನಲ್ಲಿ ನಮ್ ಚಿಕ್ಕಪ್ಪ ಒಬ್ರು ಸೆಕ್ರೆಟರಿ ಆಗಿದ್ರು. ಅಲ್ಲಿಂದ ಅವಾಗ ಗಾಡಿಗಳು ಇಲ್ಲದ ಕಾಲ, ಸೈಕಲ್ ನಲ್ಲಿ 50 ಚೀಲ ಇಕ್ಕೊಂಬಂದಿದ್ದೆ. 4 ನಾವು ರಾಗಿ ಬೆಳೀತಿದ್ವಿ. 4 ಆಗ್ತಿದ್ದು 50 ಗೊಬ್ಬರ ಬೆಳೆದ್ ಬಿದ್ದೋಗ್ತಿತ್ತು ಅವತ್ತ. ಈಗ 1 ಎಷ್ಟು ಕೊಡ್ತಿದೀವಿ? ಆದ್ರೆ ಬೆಳೆಗಳು ಎಷ್ಟಾಗಿದೆ? ಅಷ್ಟೇ ನಮ್ಮ ರಾಗಿ ಬೆಲೆ ಅಥವಾ ಒಂದು ಕೃಷಿ ಉತ್ಪಾದನೆ ಬೆಲೆ ಹೆಚ್ಚಾಗ್ತಿದೆಯಾ? ಅದಕ್ಕೆ ಬೆಲೆಗಳಲ್ಲಿ ಸೌಮ್ಯತೆ ಇದೆಯಾ? ನಾವು ಕೊಳ್ಳುವಂತ ವಸ್ತುಗಳಿಗೂ ನಾವು ಮಾರುವಂತ ವಸ್ತುಗಳಿಗೆ ಸೌಮ್ಯತೆ ಇದೆಯಾ? ಇಲ್ಲ ಅಂತ ಆದ್ರೆ ಬೇರೆ ದಾರಿಗಳನ್ನ ಹುಡುಕಾಟ ಅನಿವಾರ್ಯ. ಹೊಟ್ಟೆ ತುಂಬಿದಾಗ ಹಸಿವಿರಲ್ಲ, ಹಸಿವಿಲ್ದಾಗ ಊಟ ಬೇಕಿಲ್ಲ. ಹೌದು, ಹಸಿವು ಆದಾಗ ನ್ಯಾಚುರಲ್ ಆಗಿ ಊಟ ಬೇಕಲ್ಲ. ನಿಜ. ಆ ದಿಕ್ಕಿನಲ್ಲಿ ಈಗ ನಮ್ಮಲ್ಲಿರೋಂತ ಉದಾಹರಣೆಗಳನ್ನ ತಗೊಂಡು ಎಷ್ಟು ಕಡಿಮೆ ಖರ್ಚನ್ನ ಬಯಸತ್ತೆ, ಎಷ್ಟು ಕಡಿಮೆನಲ್ಲಿ ವ್ಯವಸಾಯ ಮಾಡಕ್ಕಾಗತ್ತೆ, ಆ ದಿಕ್ಕಿನಲ್ಲಿ ನಮ್ ಚಿಂತನೆ ನಡಿಬೇಕು. ಈಗ ನಮ್ ಪ್ರದೇಶದಲ್ಲಿ ಅಡಿಕೆ ಏನ್ ಜಾಸ್ತಿ ಆಗ್ತಾ ಇದೆ, ಅಡಿಕೆ ಬೆಲೆ ಏನ್ ಜಾಸ್ತಿ ಆಗ್ತಾ ಇದೆ, ನಮ್ಮ ಮಾತುಗಳು ಅವ್ರಿಗೆ ಇದ್ದಲ್ಲೇ ಇರ್ಬೋದು, ಆದ್ರೆ ಬೆಲೆ ಬಿದ್ದೋದಂತ ಸಂದರ್ಭಗಳಲ್ಲಿ ಏನ್ ಆತ್ಮಹತ್ಯೆ ಹೋಗಿದೆಯಲ್ಲ ನೋಡಿ, ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಒಂದು ಮಂಡ್ಯ, 2 ಬಾಗಲಕೋಟೆ, ನೀರಾವರಿ ಪ್ರದೇಶದ ರೈತರು. ಯಾವುದೇ ಒಣ ಪ್ರದೇಶದ ರೈತರು ಹೆಚ್ಚು ಆತ್ಮಹತ್ಯೆ ಮಾಡ್ಕೊಂಡಿದ್ದಿಲ್ಲ. ಹಿಂದೆ ನಾವು ಕೃಷಿ ಮಾಡ್ತಿದ್ದು, ನನ್ನ ಅನುಭವದಲ್ಲಿ ಹಿಂದೆ ಅಂದ್ರೆ ಇನ್ನೇ ಹಿಂದಕ್ಕೇನು ಹೋಗೋದು ಬೇಕಾಗಿಲ್ಲ, ಜೀವನಕ್ಕಾಗಿ ಕೃಷಿ. ಇವತ್ತು ನಾವು ಕೃಷಿ ಮಾಡ್ತಿರೋದು ಹಣಕ್ಕಾಗಿ ಕೃಷಿ. ಎಷ್ಟು ಹಾಕಿದ್ವಿ, ಎಷ್ಟು ಬಂತು, ಹಣ ಎಷ್ಟು ಬಂತು ಅಂತ ನಾವು ಲೆಕ್ಕಾಚಾರದ ಮೇಲೆ ಕೃಷಿ ಮಾಡ್ತಾ ಇದೀವಿ. ಇನ್ನೂ ಮುಂದಕ್ಕೆ ಹೋದ್ರೆ ನೀವು ಗಮನಿಸಬಹುದು, ಈ ಮುಸ್ಕಿನ ಜೋಳ ಬೆಳೀತಾರೆ ಕೆಲವು ಏರಿಯಾದಲ್ಲಿ. ನಾವು ಉತ್ತರ ಕರ್ನಾಟಕದಲ್ಲಿ ಕೂಡ ಜೋಳವನ್ನ ಮನೆಗೆ ತಗೊಂಡೋಗಲ್ಲ, ರೈತ ಬೀದಿಯಲ್ಲಿ ಮಾರಿ ಮನೆಗೆ ಹೋಗ್ತಾನೆ. ಏನ್ ಆಗ್ತಾ ಇದೆ, ನಾವು ಎಲ್ಲಿಗೆ ಹೋಗ್ತಾ ಇದ್ವಿ? ಕಣ ಸಂಸ್ಕೃತಿ ಹಾಳಾಯ್ತು, ಬೀಜ ಸಂಸ್ಕೃತಿ ಹಾಳಾಯ್ತು. ಹೌದು, ಬೀಜಕ್ಕೆ ನಾವು ಕಂಪನಿಗಳನ್ನ ಆಶ್ರಯಿಸಿದೀವಿ, ಗೊಬ್ಬರಗಳಿಗೆ ಕಂಪನಿಗಳನ್ನ ಆಶ್ರಯಿಸಿದೀವಿ, ಪ್ರತಿ ಬೆಳೆಯ ಒಳಸರುಗಳಿಗೆ ನಾವು ಕಂಪನಿ ವಸ್ತುಗಳನ್ನ ಆಶ್ರಯಿಸ್ತಾ ಹೋದ್ರೆ ನಮ್ಮ ಉತ್ಪಾದನೆ ಬೆಲೆಗಳನ್ನ ನಿರ್ಧರಿಸೋದು ನಮ್ಮಲ್ಲಿಲ್ವಲ್ಲ. ಹಾಗಾಗಿ ನಾವು ಪ್ರಕೃತಿ ಪ್ರಿಯ ಕೃಷಿಗೆ ಮಾಡದೇ ಹೋದ್ರೆ ಈಗ ಅಡಿಕೆ ರೇಟ್ ಬಂದಿದೆ, ದುಡ್ಡು ಬರ್ಬೋದು, ನಮ್ಮ ಮಾತು ಕೇಳಿಸ್ಕೊಂಡೇ ಇರ್ಬೋದು. ಬೆಲೆ ಬಿದ್ದೋದಂತ ಸಂದರ್ಭದಲ್ಲಿ ರೈತನನ್ನ ಕಾಯಲ್ಲ, ಆ ಸಂದರ್ಭದಲ್ಲಿ ಯಾರು ಬರಲ್ಲ. ಹೌದು, ಒಳ್ಳೆ ಬೆಲೆ ಬಂದು ಆಮೇಲೆ ಧಾರಣೆ ಕೆಳಗಿಳಿತಂದ್ರೆ ನಾನಾ ರೀತಿಯ ಸಮಸ್ಯೆಗಳು. ಹೌದು ಹೌದು, ಒಂದು ಸಾರಿ ನಾವೇನಾದ್ರೂ ಆರ್ಥಿಕವಾಗಿ ಮುಗ್ಗರಿಸಿ ಸಾಲಕ್ಕೆ ಸಿಕ್ಕಂಡ್ರೆ

ಕೇಳುವರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿಜಂಪೆ ಪ್ರಾಯೋಜಕರು ಮುಳಿಯಾ ಜುವೆಲ್ಸ್. ಹಾಯ್ ರಮ್ಯಾ, ನಿನ್ ಮದ್ವೆ ಡಿಸೆಂಬರ್ ನಲ್ಲಲ್ವಾ? ಜುವೆಲ್ಸ್ ಎಲ್ಲ ಎಲ್ಲಿಂದ ಪರ್ಚೇಸ್ ಮಾಡ್ತಿದ್ಯಾ? ನನ್ಗಂತೂ ಆ ಟೆನ್ಷನ್ ಇಲ್ಲ. ಮುಳಿಯಾದಲ್ಲಿ ಇದೇ ಅಕ್ಟೋಬರ್ 25ರಿಂದ ನವೆಂಬರ್ 28ರವರೆಗೆ ಚಿನ್ನೋತ್ಸವ ಇದೆ. ನಮಗ್ ಇಷ್ಟವಾದ ಡಿಸೈನ್ ನಲ್ಲಿ ಅಲ್ಲಿ ಚಿನ್ನಾಭರಣ ಸಿಗುತ್ತೆ. ಮುಳಿಯಾ ಜುವೆಲ್ಸ್, ಪುತ್ತೂರು, ಬೆಳ್ತಂಗಡಿ, ಮಡಿಕೇರಿ, ಗೋಣಿಕೊಪ್ಪಲ್, ಬೆಂಗಳೂರು. ಸುದ್ದಿ ಜೊಂಪಿ ಓದುತ್ತಿರೋ ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಕೊರೋನಾ ಕಾಯಿಲೆಯಿಂದಾಗಿ ಇಷ್ಟು ದಿನ ಮನೆಯಲ್ಲಿದ್ದ ಪ್ರಾಥಮಿಕ ಮತ್ತು ಪೂರ್ವ ಪ್ರಾಥಮಿಕ ಹೈಸ್ಕೂಲ್ನ ಮಕ್ಕ ಇಂದು ಇಸ್ಕೂಲ್ನ ಕಡೆಗೆ ಬಂದು ಜಿಲ್ಲೆನ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಹಂಗೆ ಪೂರ್ವ ಪ್ರಾಥಮಿಕ ಹೈಸ್ಕೂಲ್ಗಳಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಕ್ಲಾಸ್ಗೆ ಇಂದಿಂದ ಸುರಾವುಟು. ಶಾಸಕ ಮಂಡೇಪಂಡಪ್ಪಿ ಅಪ್ಪಚ್ಚರಂಜನವು ಸೋಮವಾರಪೇಟೆನ ವೆಂಕಟೇಶ್ವರ ಬಡಾವಣೆಯಲ್ಲಿರುವ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ಮಕ್ಕಳಿಗೆ ಗುಲಾಬಿ ಹೂನ ಕೊಟ್ಟು ಸ್ವಾಗತ ಮಾಡಿಕೊಂಡು. ಹಂಗೆ ಜಿಲ್ಲಾ ಪಂಚಾಯತಿನ ಸಿಇಒ ಬನ್ವರ್ ಸಿಂಗ್ ಮೀನಾವು ಮಡಿಕೇರಿ ಪೇಟೆನ ಪುಟಾಣಿ ನಗರದ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ಮಕ್ಕಳಿಗೆ ಗುಲಾಬಿ ಹೂನ ಕೊಟ್ಟು ಸ್ವಾಗತ ಮಾಡಿಕೊಂಡು. ಜಿಲ್ಲೆಯಲ್ಲಿ 871 ಅಂಗನವಾಡಿ ಕೇಂದ್ರಗ ಇಂದಿಂದ ಸುರಾವುಟು. ಭಾಗಮಂಡಲ ಭಗಂಡೇಶ್ವರ ತಲಕಾವೇರಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಸಂಪ್ರದಾಯದಂಗೆ ನಡೆಸಿಕೊಂಡು ಬರುತ್ತಿರುವ ವಿಷ್ಣುಮೂರ್ತಿ ಕೋಲ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಡೆದೈತ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗ ತಿಳಿಸೋಳು. ಕೊಡಗು ಗೌಡ ಯುವ ವೇದಿಕೆಯ ಕಡೆಯಿಂದ ಗೌಡ ಕುಟುಂಬಗಳ ನಡುಲಿ ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಯಲ್ಲಿ ನಡೆಯುತ್ತಿರುವ ಗೌಡ ಕ್ರಿಕೆಟ್ ಕಪ್ನ ಇಂದು ನಡೆದ 5ನೇ ದಿನದ ಆಟಲಿ ಕುದುಕುಳಿ ದಂಬೆಕೋಡಿ ಆಮೆ ಮನೆ ತಂಡಗ ಪ್ರೀ ಕ್ವಾರ್ಟರ್ ಹಂತಕ್ಕೆ ತಲುಪಿಯೋಳು. ನಾಳೆ ನಿಡ್ಡೆಮಲೆ, ಉಳುವಾರು, ಕಡ್ಲೆರ, ಕೊಳಂಬೆ, ಬೈತಡ್ಕ, ಬಡುವಂಡ್ರ, ಕರಣಯ್ಯನ, ಊರುಬೈಲು, ಕೋಳಿಮಾಡು, ಕೊಂಬಂಡ, ಮೊಟ್ಟನ, ಪೇರಿಯನ, ಕೈಕೇರಿ ಮುಕಾಟಿ, ಪೊಡನೋಳನ, ತೋರೆರ, ಬಾಡನ, ಮುದಿಯಾರು, ಬಳ್ಳಡ್ಕ ಕುಟುಂಬ ತಂಡಗಳಿಗೆ ಆಟ ನಡೆದಿದೆ. ಜಿಲ್ಲೆನ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಇಂದು ಕುಶಾಲನಗರ ತಾಲೂಕು ಕಚೇರಿ, ಸಮುದಾಯ ಆರೋಗ್ಯ ಕೇಂದ್ರ ಹಂಗೆ ಕುಶಾಲನಗರ ಉಪಖಜನೆಗೆ ಖುದ್ದಾಗಿ ಭೇಟಿ ಕೊಟ್ಟು ನೋಡಿ ಮಾಹಿತಿ ತಕೊಂಡು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ ಸರ್ಕಾರ ನಡೆಸುವ ಪ್ರಥಮ ದರ್ಜೆ ಕಾಲೇಜು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆಗೆ 45 ದಿನಗಳ ತರಬೇತಿನ ಕೊಟ್ಟವೆ. ಕುಸಿರವ್ ಇದೇ ತಿಂಗಳ ತಾರೀಕು 12ರೊಳಗೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆ ಮುಟ ವಿಶ್ವವಿದ್ಯಾನಿಲಯಕ್ಕೆ ಹೆಸರನ್ನು ಕೊಡಕುತ್ತ ವಿದ್ಯಾನಿಲಯದ ಕುಲಸಚಿವರು ತಿಳಿಸೋಳು. ಜಿಲ್ಲೆಯಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ಆಕೀರಿಯಾದಂಗೆ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 8 ಜನರಿಗೆ ಪತ್ತೆಯಾಗಿಟ್ಟು. ಮಡಿಕೇರಿ ತಾಲೂಕಲ್ಲಿ 2, ವೀರಸ್ಪೇಟೆ ತಾಲೂಕಲ್ಲಿ 2, ಹಂಗೆ ಸೋಮವಾರಪೇಟೆ ತಾಲೂಕಲ್ಲಿ 4 ಸೇರಿದಂಗೆ ಒಟ್ಟು 8 ಜನರಿಗೆ ಕಾಯಿಲೆ ತಾಗಿರುವುದು ಬೆಳಕಿಗೆ ಬಂದುಟ್ಟು. ಜಿಲ್ಲೆಯಲ್ಲಿ ಇಂದಿನವರೆಗೆ 35,348 ಜನರಿಗೆ ಕಾಯಿಲೆ ಬಂದುಟ್ಟು. ಇದರಲ್ಲಿ 34,836 ಜನ ಕಾಯಿಲೆ ತಾಗಿ ಬಚ್ಚವಾಗಳು. ಇಂದಿನವರೆಗೆ 430 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. 82 ಸಕ್ರಿಯ ಪ್ರಕರಣಗಾವುಟ್ಟು. 24 ಗಂಟೆಯಲ್ಲಿ ಯಾವುದೇ ಸಾವಿನ ಪ್ರಕರಣಗ ವರದಿಯಾತ್ಲೆ. 23 ಕಂಟೈನ್ಮೆಂಟ್ ವಲಯಗಾವುಟ್ಟು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 1.66 ಆವುಟುತ್ತ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ಮಾಹಿತಿ ಕೊಟ್ಟಳು. ಗಣರಾಜ್ಯೋತ್ಸವ ಪ್ರಯುಕ್ತ ದೇಶಭಕ್ತಿ ಮತ್ತು ರಾಷ್ಟ ನಿರ್ಮಾಣಲಿ ಯುವಜನರು ಅಂತ ಹೇಳೋ ಶೀರ್ಷಿಕೆ ನಡಲಿ. ಸಬ್ ಕಾ ಸಾಥ್, ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್, ಸಬ್ ಕಾ ಪ್ರಯಾಸ್ ಕುರಿತು ಭಾಷಣ ಪೈಪೋಟಿನ ತಾಲೂಕು, ಜಿಲ್ಲೆ, ರಾಜ್ಯ ಹಂಗೆ ರಾಷ್ಟಮಟ್ಟದ ಏರ್ಪಾಡು ಮಾಡಿಕೆ ಕೇಂದ್ರ ಸರ್ಕಾರದ ಯುವ ಕಾರ್ಯ ಹಂಗೆ ಕ್ರೀಡಾ ಸಚಿವಾಲಯ ತೀರ್ಮಾನ ಮಾಡಿತ್ತು. ಕೊಡಗು ಗೌಡ ನಿವೃತ್ತ ನೌಕರರ ಸಂಘ, ರೋಟರಿ ಮಿಸ್ಟ್ ಹಿಲ್ಸ್, ವಿನೋದ್ ಮೆಡಿಕಲ್ ಮಡಿಕೇರಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಾಕತ್ತೂರು ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಇದೇ ತಿಂಗಳ ತಾರೀಕು 14ಕ್ಕೆ ಬೆಳಿಗ್ಗೆ 9:30 ಗಂಟೆಯಿಂದ ಮಧ್ಯಾಹ್ನ 2:30 ಗಂಟೆ ಮುಟ ಹಾಕತ್ತೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಬಾಡಿಲಿ ಪುಕ್ಸಟೆ ಕಣ್ಣಿನ ತಪಾಸಣಾ ಶಿಬಿರ ಏರ್ಪಾಡಾಟು. ಹಾಕತ್ತೂರಿನ ಸುತ್ತಮುತ್ತ ಇರುವ ಸಾರ್ವಜನಿಕರು ಈ ಶಿಬಿರದ ಪ್ರಯೋಜನ ಪಡ್ಕೊಳಕ. ಅರೆಭಾಷೆ ಗೌಡ ಸಮಾಜ ಆಲೂರು ಸಿದ್ದಾಪುರ ಕಡೆಯಿಂದ ನಾಳೆ ಆಲೂರು ಸಿದ್ದಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಏರ್ಪಾಡಾಟು. ಗುಜರಾತ್ನ ವಡೋರಲ್ಲಿ ನಾಳೆಯಿಂದ ತಾರೀಕು 14ರವರೆಗೆ ನಡೆಯುತ್ತಿರುವ ರಾಷ್ಟೀಯ ವೀಲ್ಚೇರ್ ಕ್ರಿಕೆಟ್ ಆಟಲಿ ಭಾಗವಹಿಸಿಕೆ ಹೊದ್ದೂರಿನ ಲೋಹಿತ್ ಗೌಡವು ಆಯ್ಕೆಯಾಗಳು. ಭಾಗಮಂಡಲ ಶ್ರೀ ತಲಕಾವೇರಿ ದೇವಸ್ಥಾನದಲ್ಲಿ ಮಾನಾರ ಕೆಲಸ ಇರದರಿಂದ ನಾಡಿದ ತಾರೀಕು 10ಕ್ಕೆ ಮಧ್ಯಾಹ್ನ 3 ಗಂಟೆನ ಮೇಲೆ ದೇವಸ್ಥಾನಕ್ಕೆ ಭಕ್ತರಿಗೆ ಪ್ರವೇಶ ಇರದಿಲ್ಲ ಅಂತ ಪ್ರಕಟಣೆ ತಿಳಿಸಿಟ್ಟು. ವಿರಾಜಪೇಟೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹಂಗೆ ಮೈಸೂರು ಅಪೋಲೋ ಆಸ್ಪತ್ರೆಯ ಕೂಡುಕೂಟಲಿ ಇಂದು ವಿರಾಜಪೇಟೆನ ತಾಲೂಕು ಆಸ್ಪತ್ರೆಯಲ್ಲಿ ಹೃದಯ ತಪಾಸಣಾ ಶಿಬಿರ ನಡೆದು ಶಿಬಿರನ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಆರ್ ವೆಂಕಟೇಶ ಉದ್ಘಾಟನೆ ಮಾಡಿದವು. ಅಲ್ಲಿಂದ ಅವು ಮಾತಾಡಿ, ವಿರಾಜಪೇಟೆನ ಕಡೆ ತುಂಬಾ ಜನ ಗರಿಬರೋಳು, ಎದೆಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಮೈಸೂರಿಗೆ ಹೋಗುವ ಅವಶ್ಯಕತೆ ಉಂಟು, ಆದರೆ ತುರ್ತು ಸಂದರ್ಭದಲ್ಲಿ ಇಲ್ಲಿನೂ ಪರೀಕ್ಷೆ ಮಾಡಿಸಿಕೊಳ್ಳಕ್ಕಂತ ಹೇಳ್ದು. ಆಸ್ಪತ್ರೆನ ಮುಖ್ಯ ವೈದ್ಯಾಧಿಕಾರಿ ಡಾ ವಿಶ್ವನಾಥ್ ಸಿಂಪಿಯವು ಮಾತಾಡಿ, ಅಪೋಲೋ ಆಸ್ಪತ್ರೆಯ ಕಡೆಯಿಂದ ಪುಕ್ಸಟೆ ಹೃದಯ ತಪಾಸಣಾ ಶಿಬಿರ ಪ್ರತಿ ತಿಂಗಳ 2ನೇ ಶುಕ್ರವಾರ ಮತ್ತು 4ನೇ ಶುಕ್ರವಾರ ನಡೆದಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟವು ಭಾಗವಹಿಸಿದ್ದು. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಪ್ರಯುಕ್ತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ ಇದೇ ತಿಂಗಳ ತಾರೀಕು 14ಕ್ಕೆ ಮುಟ ಜಿಲ್ಲೆಯ ಸುಮಾರು ಕಡೆಗಳಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡು ಕೂಟಲಿ ಹೆಣ್ಮಕ್ಕ ಮಕ್ಕ ವಿಕಲಚೇತನರು ಹಿರಿಯ ನಾಗರಿಕರು ಹಿಂಗೆ ಎಲ್ಲ ಜನಸಾಮಾನ್ಯರಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆದೈತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎನ್ ಸುಬ್ರಹ್ಮಣ್ಯವು ತಿಳಿಸಿಯೋಳೋ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ, ಪ್ರಾಯೋಜಕರು ಮುಳಿಯಾ ಜುವೆಲ್ಸ್ ಪುತ್ತೂರು, ಬೆಳ್ತಂಗಡಿ, ಮಡಿಕೇರಿ, ಗೋಣಿಕೊಪ್ಪಲ್, ಬೆಂಗಳೂರು. ಸಮಯ ಈಗ 7:25 ಆಗಲಿದೆ. ಇನ್ನು ಮುಂದೆ ಜಾಹೀರಾತು. ಮನೆ ಕಟ್ಟೋಕೆ ಸೈಟ್ ಸ್ಕ್ವೇರ್ ಫೀಟ್ಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಕೇವಲ 1,199 ರೂಪಾಯಿಯಿಂದ ಪ್ರಾರಂಭ. ಆಶ್ಚರ್ಯ ಅನಿಸುತ್ತಲ್ವಾ? ಆದ್ರೂ ನಿಜ. ಭಾರತದ ಮುಂಚೂಣಿಯಲ್ಲಿರುವ ಸ್ಯಾನ್ ಸಿಟಿ ಡೆವಲಪರ್ಸ್ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದಲ್ಲಿ ನಿಮಗೆ ಇಂಥ ಸೈಟ್ ನೀಡ್ತಾ ಇದ್ದಾರೆ. ನಿಮ್ಮ ಕನಸಿನ ಸೈಟ್ ನ ವಿವರಗಳಿಗೆ ಕಾಲ್ ಮಾಡಿ 9243-00-2323. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಹಚ್ಚಿನಾಡ ಗ್ರಾಮ ತಂಬುಕುತ್ತಿರ ರೇಷ್ಮಾ ಲಲಿತಾ ಪಿಂಜ, ಖಾನೂರು ಗ್ರಾಮ ಸುಳ್ಳಿಮಾಡ ಚಿಟ್ಟಿಯಪ್ಪ ರಾಕೇಶ್ ಇಂಗಳ ಮಂಗಲ ಇದೇ 9 ಪಿಂಜ ಪತ್ತಾಂಗ್ ವಿರಾಜ್ಪೇಟೆ ಕಾವೇರಿ ಕಲ್ಯಾಣ ಮಂಟಪತ್ತು ನಡ್ಕೊಂಡಿಂಜತ್ ಇದಕ್ಕೆ ಅನಿವಾರ್ಯ ಕಾರಣತ್ತುಂಡು ಮಿಂಜಕ್ಕೆ ತೆರಕಿತ್. ಆ ಹೊನಿತಂಗೆಲ್ಲ ಇದನ್ನ ಅರ್ಜಿತ ಸಹಕಾರ ತರುಣುಂದು ದಂಡು ಒಕ್ಕಕಾರ ಕಟ್ಟಂಡಿತ್. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022-671919. ಒಳ್ಳೆ ಜಾಗದಲ್ಲಿ ಒಂದ್ ಸೈಟ್, ಒಂದ್ ಮನೆ. ಆಹಾ, ಏನು ಕನ್ಸ್ ಕಾಣ್ತಾ ಇದ್ದೀರಾ? ಕನಸಲ್ಲ ಕಣೆ, ನಮ್ಮ ಊರಾದ ಪುತ್ತೂರಿನ ಪಾಂಗಲಾಯಿ ರಸ್ತೆಯಲ್ಲಿ ಆಧುನಿಕ ಫೆಸಿಲಿಟಿಯೊಂದಿಗೆ ಮುಳಿಯಾದವರ ಕೃಷ್ಣಕೇಶ ಪ್ರೀಮಿಯಂ ರೆಸಿಡೆನ್ಶಿಯಲ್ ಲೇಔಟ್ ಇದೆ. ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯನು ಸಿಗುತ್ತೆ. ಪುತ್ತೂರು ಸಿಟಿಗೆ ತುಂಬಾನೇ ಹತ್ರನೂ ಇದೆ. ಟೋಫಿ ನಂಬರ್ 1800-425-3916. ನಪುಕ್ಲುವಿನ ಲೇಟೆಸ್ಟ್ ಫರ್ನಿಚರ್ ನ ಆನಿವರ್ಸರಿ ಪ್ರಯುಕ್ತ 6x5 ವಾಕ್ಸ್ ಕಾಟ್, ಡ್ರೆಸ್ಸಿಂಗ್ ಟೇಬಲ್, 3-ಡೋರ್ ವಾರ್ಡ್ರೋಬ್, ಸೈಡ್ ಬಾಕ್ಸ್ ಕಾಂಬೋ ಆಫರ್ ನಲ್ಲಿ 22,900 ರೂಪಾಯಿಗೆ. ನಮ್ಮ ಸ್ವಂತ ಫ್ಯಾಕ್ಟರಿಯಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ಫರ್ನಿಚರ್ ಗಳನ್ನು ಮಾಡಿಕೊಳ್ಳಲಾಗುವುದು. ಲೇಟೆಸ್ಟ್ ಫರ್ನಿಚರ್, ಕಾವೇರಿ ಕಾಂಪ್ಲೆಕ್ಸ್, ಹಳೆ ತಾಲೂಕು ರೋಡ್, ನಾಪೋಗ್ಲು, ಅಂಡ್ ಆಲ್ಸೋ ಎಟ್ ಮೂರ್ನಾಡ್ ಅಂಡ್ ಸಂಪ್ಯ ಪುತ್ತೂರು. ನಿಮ್ಮ ಮನೆಗೆ ಬೇಕಾದ ಸಿರಾಮಿಕ್ ಹಂಚು ಪಾಮ್ ರೂಫ್ ಬ್ರ್ಯಾಂಡ್, ಅತ್ಯಾಕರ್ಷಕ ಕಲರ್ಸ್ ಹಾಗೂ ಅತ್ಯುತ್ತಮ ದರದಲ್ಲಿ ಸಂಪರ್ಕಿಸಿ ರಿಯಾ ಟ್ರೇಡರ್ಸ್. ಕಾಲ್ 9742397423. ಎಪಿಸಿಎಂಎಸ್ ಲಿಮಿಟೆಡ್, ಪೊನ್ನಂಪೇಟೆ. ಇದರ 2020-21 ಸಾಲಿನ 85 ವಾರ್ಷಿಕ ಮಹಾಸಭೆ ನಾಳೆ ಮಂಗಳವಾರ ಪೂರ್ವಾಹ್ನ 10 ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ಅಧ್ಯಕ್ಷರಾದ ಶ್ರೀ ಮುದ್ಯಡ ಡಿ ಗಣಪತಿ ಮಂಜು ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ COVID-19 ಮಾರ್ಗಸೂಚಿಯಂತೆ ಬಂದು ಪಾಲ್ಗೊಳ್ಳಬೇಕಾಗಿ ಸಂಘದ ಪ್ರಕಟಣೆ ಕೋರಿದೆ. ಕಡಗದಾಳು ಗ್ರಾಮ ಪಂಚಾಯಿತಿಯ 2021-22 ಸಾಲಿನ ಗ್ರಾಮಸಭೆ ಇದೇ 9 ಮಂಗಳವಾರ 11 ಅಧ್ಯಕ್ಷರಾದ ಶ್ರೀ ಬಿಬಿ ಜಯಣ್ಣ ಅವರ ಅಧ್ಯಕ್ಷತೆಯಲ್ಲಿ ವಿಎಸ್ಎಸ್ಎನ್ ಬ್ಯಾಂಕ್ ಸಭಾಂಗಣದಲ್ಲಿ ನಡೆಯಲಿದೆ. ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಯಲ್ಲಿ ಭಾಗವಹಿಸುವಂತೆ ಕಡಗದಾಳು ಪಂಚಾಯಿತಿ ಪ್ರಕಟಣೆ ಕೋರಿದೆ. ದೀಪಾವಳಿ ಹಬ್ಬಕ್ಕೆ ಅಭಿಲಾಷ್ನ ಸಂಭ್ರಮದ ಕೊಡುಗೆ, ಪಿಜನ್ ಕುಕ್ಕರ್ ಮೇಲೆ 30% ಡಿಸ್ಕೌಂಟ್, ಪ್ರೆಸ್ಟೀಜ್ ಕುಕ್ಕರ್ಗೆ ವೇಸ್ಟ್ ಕಟರ್ ಫ್ರೀ, ಬೋರೋಸಿಲ್ ಡಿನ್ನರ್ ಸೆಟ್ ಮೇಲೆ 30% ಡಿಸ್ಕೌಂಟ್, ಟೈಟನ್ ವಾಚ್ ಗಳ ಮೇಲೆ 20% ಡಿಸ್ಕೌಂಟ್, ಮಿಕ್ಸಿ ಗ್ಯಾಸ್ ಸ್ಟೌವ್ ಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್, ಅತ್ಯುತ್ತಮ ದರದಲ್ಲಿ ಸ್ಯಾಮ್ಸಂಗ್ ಎಲ್ಇಡಿ ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಗಳು. ಅವಿರಾಸ್ ಸ್ಟೋರ್, ವಿರಾಜಪೇಟೆ. ಪಿಯುಸಿ ಪೂರೈಸಿದ ಕೊಡಗಿನ ವಿದ್ಯಾರ್ಥಿಗಳೇ, ನಿಮಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡುವ ಆಸಕ್ತಿ ಇದೆಯೇ? ಹಾಗಿದ್ರೆ ಮಡಿಕೇರಿಯಲ್ಲಿ ಮಂಗಳೂರು ಯೂನಿವರ್ಸಿಟಿ ಅಂಗೀಕೃತ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನಿಮ್ಮ ಆಯ್ಕೆಯಾಗಿರಲಿ. ನುರಿತ ಶೆಫ್ ಗಳಿಂದ ಗುಣಮಟ್ಟದ ಬೋಧನೆ, ಕೋರ್ಸ್ ನಂತರ ಪ್ರಸಿದ್ಧ ಹೋಟೆಲ್ ರೆಸಾರ್ಟ್ ಗಳಲ್ಲಿ ಖಚಿತ ಉದ್ಯೋಗದ ಅವಕಾಶ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯ ಪ್ರಥಮ ವರ್ಷ ಪೂರೈಸಿದಲ್ಲಿ ಸರ್ಟಿಫಿಕೇಟ್, ದ್ವಿತೀಯ ವರ್ಷ ಪೂರೈಸಿದರೆ ಡಿಪ್ಲೊಮಾ, ತೃತೀಯ ವರ್ಷ ಪೂರೈಸಿದಲ್ಲಿ ಡಿಗ್ರಿ, ನಾಲ್ಕನೇ ವರ್ಷ ಪೂರೈಸಿದರೆ ಡಿಗ್ರಿ ವಿತ್ ಹಾನರ್ಸ್ ಪದವಿ ನೀಡಲಾಗುವುದು. ಅಡ್ಮಿಷನ್ ಗೆ ಕೊನೆಯ ದಿನಾಂಕ 9/25. ನಿಮ್ಮ ಹಾಸ್ಪಿಟಾಲಿಟಿ ಕನಸನ್ನು ನನಸಾಗಿಸಲು ಅಡ್ಮಿಷನ್ ಮತ್ತು ವಿವರಗಳಿಗೆ ಸಂಪರ್ಕಿಸಿ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಸೈನ್ಸ್, ಚರ್ಚ್ ಸೈಟ್ ಕಾಂಪ್ಲೆಕ್ಸ್, ಟೋಲ್ ಗೇಟ್, ಮಡಿಕೇರಿ. ಕಾಲ್ 9448-370818. ಕುಂಜಿಲ ಕಕ್ಕಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕುಂಜಿಲ, ಯವಕಪಾಡಿ, ಮರಂದೋಡ ಮತ್ತು ನಾಲಡಿ ಗ್ರಾಮಗಳ 2021-22 ಸಾಲಿನ ಗ್ರಾಮಸಭೆಯು ಪಂಚಾಯಿತಿ ಅಧ್ಯಕ್ಷರಾದ ಕಲಿಯಂಡ ಅಯ್ಯಪ್ಪ ಸಂಪನ್ನವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿಯವರ ಉಪಸ್ಥಿತಿಯಲ್ಲಿ ನಾಳೆ ಪಂಚಾಯಿತಿ ಆವರಣದಲ್ಲಿ 11:00 ನಡೆಯಲಿದ್ದು, ಪಂಚಾಯಿತಿಗೆ ಒಳಪಡುವ ಗ್ರಾಮಸ್ಥರು ಸಮಯಕ್ಕೆ ಸರಿಯಾಗಿ ಸಭೆಗೆ ಆಗಮಿಸಿ ಗ್ರಾಮಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಡುವಂತೆ ಪಂಚಾಯಿತಿ ವತಿಯಿಂದ ಕೋರಲಾಗಿದೆ. ಬಿಟ್ಟಂಗಾಲ ಗ್ರಾಮ ಪಂಚಾಯತಿಗೆ ಒಳಪಡುವ ವಾರ್ಡ್ ಸಭೆಗಳ ವಿವರ. ಬಾಳ್ಗೋಡು ಅಂಬಟ್ಟಿ ಗ್ರಾಮದ ವಾರ್ಡ್ ಸಭೆ ಇದೇ ದಿನಾಂಕ 9 ಪೂರ್ವಾಹ್ನ 12 ಸದಸ್ಯರಾದ ಶ್ರೀಮತಿ ಎಂಟಿ ಮಾಚಮ್ಮ ಅವರ ಅಧ್ಯಕ್ಷತೆಯಲ್ಲಿ ಕಂಡಿಮಕ್ಕಿ ಕಾಡಕೊಲ್ಲಿ ಸಮುದಾಯ ಭವನದಲ್ಲಿ. ಬಿಟ್ಟಂಗಾಲ ಗ್ರಾಮದ ವಾರ್ಡ್ ಸಭೆ ದಿನಾಂಕ 10 ಪೂರ್ವಾಹ್ನ 12 ಸದಸ್ಯರಾದ ಶ್ರೀಮತಿ ಪದ್ಮಾವತಿ ಕೆಜಿ ಅವರ ಅಧ್ಯಕ್ಷತೆಯಲ್ಲಿ ಬಿಟ್ಟಂಗಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ. ನಾಂಗಾಲ ಗ್ರಾಮದ ವಾರ್ಡ್ ಸಭೆ ದಿನಾಂಕ 10 ಅಪರಾಹ್ನ 2 ಸದಸ್ಯರಾದ ಶ್ರೀ ಸಿಎಂ ಕಾವೇರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಾಂಗಾಲ ಮಹಿಳಾ ಸಮಾಜ ಸಭಾಂಗಣದಲ್ಲಿ. ಕಂಡಂಗಾಲ ಗ್ರಾಮದ ವಾರ್ಡ್ ಸಭೆ ದಿನಾಂಕ 11 ಪೂರ್ವಾಹ್ನ 12 ಸದಸ್ಯರಾದ ಶ್ರೀ ಎಂಟಿ ಸುಬ್ಬಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕಂಡಂಗಾಲ ಸಹಕಾರ ಭವನದಲ್ಲಿ. ವಿ ಬಡಗ ಗ್ರಾಮದ ವಾರ್ಡ್ ಸಭೆ ದಿನಾಂಕ 11 ಅಪರಾಹ್ನ 2 ಸದಸ್ಯರಾದ ಶ್ರೀ ಕೆಇ ಉತ್ತಪ್ಪ ಅವರ ಅಧ್ಯಕ್ಷತೆಯಲ್ಲಿ ವಿ ಬಡಗ ಕೆಎಂಸಿ ಸಭಾಂಗಣದಲ್ಲಿ ನಡೆಯಲಿದೆ. ಆಯಾ ವಾರ್ಡ್ನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಬಿಟ್ಟಂಗಾಲ ಪಂಚಾಯಿತಿ ಪ್ರಕಟಣೆ ಕೋರಿದೆ. ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. ದೊಡ್ಡ ಪುಲಿಕೋಟು ಗ್ರಾಮತ್ರ ಕರವಂಡ ಪೂವಣ್ಣ ರಘು ಇಂದು ಮರಣಪಟ್ಟಿತು. ಎಳುವ ದಂಡು ಬಯತ್ರ ಕರವಂಡ ಪೂವಣ್ಣ ರಘು ಐಂಗಡ ಆಕಿರಿ ಕಾರ್ಯ ನಾಳೆ ಪೊಲಾಕ 10 ನಡಪ. ಮಡಿಕೇರಿ ಮಂಗಳದೇವಿ ನಗರತ್ಲ ವಾಸ ಇಂಜ ನಿವೃತ್ತ ಸಬ್ ರಿಜಿಸ್ಟ್ರಾರ್ ನೆಲ್ಲಮಕ್ಕಡ ಜಾಜಿ ಐಂಗ ಇಂದು ಮರಣಪಟ್ಟಿತು. ಎಳುವ ದಂಬತ್ರ ಬಯತ್ರ ನೆಲ್ಲಮಕ್ಕಡ ಜಾಜಿ ತಾಮನೆ ಬೊಳ್ಳಂಡ ಆಕಿರಿ ಕಾರ್ಯ ನಾಳೆ ಮಧ್ಯಾಹ್ನ 12.